ಸಾಂಕ್ರಾಮಿಕ ಕಾಯಿಲೆ ಜೊತೆಗೆ ಕಣ್ಣು ಹಲ್ಲು ಮನಸ್ಸಿನ ಕಾಯಿಲೆಗೂ ಪರಿಹಾರ ಸಿಗಲಿದೆ. ಮಕ್ಕಳಿಂದ ಹಿರಿಯರವರೆಗಿನ ಆರೋಗ್ಯದ ಕಾಳಜಿ ಮಾಡಲಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ರಾಜ್ಯದಲ್ಲಿ ಈಗಾಗಲೇ 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ. ಬನ್ನಿ, ಆರೋಗ್ಯಕರ ಕರ್ನಾಟಕ ಕಟ್ಟೋಣ, ದೇಶವನ್ನ ಮುನ್ನಡೆಸೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಾರ್ಯಕ್ರಮ ವೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ ಜಿಎಂ, ಮಣ್ಣು ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ, ಮೂಡಿಗೆರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಹಸಿರೆಲೆ ಗೊಬ್ಬರಗಳ ಮಹತ್ವ ಬಗ್ಗೆ ತಿಳಿಸಲು ಇಚ್ಛೆ ಪಡಿಸ್ತೇನೆ. ಹಸಿರೆಲೆ ಗೊಬ್ಬರಗಳ ಅಂದರೇನು? ಸಸ್ಯಗಳ ಎಲೆ, ಕಾಂಡ ಮತ್ತು ಬೇರುಗಳ, ಇವುಗಳ ಮೂಲದಿಂದ ದೊರೆಯುವ ಸಾವಯವ ವಸ್ತುಗಳನ್ನು ಹಸಿರೆಲೆ ಗೊಬ್ಬರವೆನ್ನುತ್ತಾರೆ. ರಾಸಾಯನಿಕ ಗೊಬ್ಬರಗಳ ಬಳಕೆ ಹೆಚ್ಚಾದಂತೆ ಹಸಿರೆಲೆ ಗೊಬ್ಬರದ ಬಳಕೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗುತ್ತದೆ. ಇದರಿಂದ ಮಣ್ಣಿನ ಫಲವತ್ತತೆ ಮತ್ತು ಭೌತಿಕ ಗುಣಧರ್ಮಗಳ ಮೇಲೆ ಅತಿಯಾದ ಪರಿಣಾಮವನ್ನು ಬೀರಿದೆ. ರಸಗೊಬ್ಬರಗಳ ಆದ ಅಭಾವ, ಬೆಲೆ ಏರಿಕೆ ಮತ್ತು ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವ ದೃಷ್ಟಿಯಿಂದ ಸುಲಭವಾಗಿ ಮತ್ತು ಅಗ್ಗವಾಗಿ ಒದಗಿಸುವ ಮತ್ತು ಉಪಯೋಗಿಸಲ್ಪಡಬಹುದಾದ ಹಸಿರೆಲೆ ಗೊಬ್ಬರಗಳನ್ನು ಬಳಸಬೇಕು. ಹಸಿರೆಲೆ ಗೊಬ್ಬರ ಗಿಡಗಳಿಗಿರಬೇಕಾದ ಗುಣಲಕ್ಷಣಗಳು: ಉತ್ತಮವಾದ ಪ್ರಾರಂಭಿಕ ಬೆಳವಣಿಗೆ, ವಿಫಲವಾದ ಎಲೆಗಳು ಮತ್ತು ಸಸ್ಯ ಭಾಗ, ಮೃದುವಾದ ಮತ್ತು ಅಧಿಕವಾಗಿರುವ ಬೆಳೆಯ ತುದಿ ಭಾಗ, ಆಳವಾದ ಬೇರು ರಚನೆಯನ್ನು ಹೊಂದಿರಬೇಕು. ಮಣ್ಣಿನಲ್ಲಿ ಸಾರಜನಕವನ್ನು ಸ್ವೀಕರಿಸುವ ದ್ವಿದಳ ಧಾನ್ಯ ಸಸ್ಯಗಳು ಉತ್ತಮ, ಕಡಿಮೆ ಫಲವತ್ತತೆ ಇರುವ ಹಾಗೂ ಸಮಸ್ಯಾತ್ಮಕ ಮಣ್ಣಿನಗಳಲ್ಲಿರುವ ಉತ್ತಮ ಬೆಳವಣಿಗೆ ತೋರುವ ಸಾಮರ್ಥ್ಯ, ಬಹು ಉಪಯೋಗಿ ಬೆಳೆಯಾಗಿರಬೇಕು. ನೆರಳಿನಲ್ಲಿ ಬೆಳೆಯುವ ಮತ್ತು ಹವಾಮಾನ ವೈಪರೀತ್ಯಗಳನ್ನು ತಡೆಯುವ ಗುಣ ಹೊಂದಿರಬೇಕು. ಎಲ್ಲ ಕಾಲದಲ್ಲಿಯೂ ಬೆಳೆಯುವ ಮತ್ತು ಹೆಚ್ಚು ಬೀಜವನ್ನು ಕೊಡುವ ಸಸ್ಯವಾಗಿರಬೇಕು. ಜಾನುವಾರುಗಳಿಗೆ ಒಳ್ಳೆಯ ಮೇವನ್ನು ಒದಗಿಸುವಂತಿರಬೇಕು. ಕೆಲವು ಸೂಕ್ತ ಹಸಿರೆಲೆ ಗಿಡಗಳು, ದ್ವಿದಳ ಸಸ್ಯಗಳು ಸಾವಯವ ಅಂಶದ ಜೊತೆಗೆ ಸಾರಜನಕ ಒದಗಿಸುತ್ತವೆ. ಉದಾಹರಣೆ: ಅಲಸಂದೆ, ಉದ್ದು, ಹೆಸರು, ಕುದುರೆ ಮಸಾಲೆ, ಸಸ್ಬನಿಯ ರೋಸ್ಟ್ರಾಟ ಮುಂತಾದವುಗಳು. ಏಕದಳ ಸಸ್ಯಗಳು ಸಹ ಕಟಾವು ಮಾಡಿದ ನಂತರ ಭೂಮಿಗೆ ಸೇರಿಸುವುದರಿಂದ ಭೂಮಿಯಲ್ಲಿನ ಸಾವಯವ ಅಂಶ ಹೆಚ್ಚಾಗುತ್ತದೆ. ಉದಾಹರಣೆ: ಕಬ್ಬು, ಜೋಳ, ಗೋಧಿ ಮತ್ತು ಭತ್ತ. ಹಸಿರೆಲೆ ಗೊಬ್ಬರಗಳ ಬಳಕೆಯ ವಿಧಾನ: ತಾಕಿನಲ್ಲಿಯೇ ಬೆಳೆದು ಅಲ್ಲೇ ಹೂತು ಮಣ್ಣಿಗೆ ಸೇರಿಸುವುದು, ಹಸಿರೆಲೆಯ ಎಲೆಗಳುಳ್ಳ ಸಸ್ಯ ಭಾಗಗಳನ್ನು ಹೊರಗಿನಿಂದ ತಂದು ತಾಕಿಗೆ ಸೇರಿಸುವುದು, ಹಸಿರೆಲೆ ಗೊಬ್ಬರಗಳ ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳೆಯುವುದು, ಹಸಿರೆಲೆ ಗೊಬ್ಬರದ ಬಳಕೆಯಿಂದ ಆಗುವ ಅನುಕೂಲಗಳು, ಸಾವಯವ ವಸ್ತು ಸೇರ್ಪಡೆಯಿಂದ ಮಣ್ಣಿನ ಹ್ಯೂಮಸ್ ಅಂಶ ಹೆಚ್ಚಾಗುವುದು, ಮಣ್ಣಿನ ಭೌತಿಕ ಗುಣಧರ್ಮಗಳಾದ ಕಣ ಜೋಡಣೆ, ಬಸಿಯುವ ಗುಣಧರ್ಮ, ಪೋಷಕಾಂಶ ಅಥವಾ ನೀರು ಹಿಡಿದಿಟ್ಟುಕೊಳ್ಳುವಿಕೆಯ ಮುಂತಾದವು ವೃದ್ಧಿಯಾಗುತ್ತವೆ. ಮಣ್ಣಿನಲ್ಲಿ ಸಾರಜನಕ ಪ್ರಮಾಣ ವೃದ್ಧಿಯಾಗುವುದು, ಮಣ್ಣಿನ ಸವಕಳಿ ಕಡಿಮೆಯಾಗಿ ಮಣ್ಣು ಮತ್ತು ಪೋಷಕಾಂಶಗಳ ಸಂರಕ್ಷಣೆ, ಮಣ್ಣಿನ ಕೆಳಪದರಗಳಿಂದ ಪೋಷಕಾಂಶ ಮೇಲ್ಪದರಗಳಿಗೆ ಸೇರ್ಪಡೆ, ಮಣ್ಣಿನ ಜೈವಿಕ ಕ್ರಿಯೆ ಉತ್ತಮಗೊಂಡು ಉಪಯುಕ್ತ ಸೂಕ್ಷ್ಮಜೀವಿಗಳ ಸಂಖ್ಯೆ ಮತ್ತು ಚಟುವಟಿಕೆ ಹೆಚ್ಚುತ್ತದೆ, ಬೆಳೆಗಳಿಗೆ ಮುಖ್ಯ ಪೋಷಕಾಂಶಗಳೇ ಅಲ್ಲದೆ ಸೂಕ್ಷ್ಮ ಪೋಷಕಾಂಶಗಳು ಸಹ ದೊರೆಯುತ್ತದೆ, ಕ್ಷಾರ ಮಣ್ಣಿನ ಸುಧಾರಣೆಯಲ್ಲಿ ನೆರವಾಗುತ್ತದೆ, ಮುಂದಿನ ಬೆಳೆಯ ಇಳುವರಿಯನ್ನು ಹೆಚ್ಚಿಸುತ್ತದೆ, ಮಣ್ಣಿನ ಉತ್ಪಾದನಾ ಸಾಮರ್ಥ್ಯವನ್ನು ಸುಸ್ಥಿರವಾಗಿ ಇಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ, ನನ್ನ ಮೊಬೈಲ್ ಸಂಖ್ಯೆ 8970612916. ಎಲ್ಲರಿಗೂ ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ತೀರಾ ವ್ಯವಹಾರ ಬುದ್ಧಿಯಲ್ಲಿ ಗಂಡಾದ್ರೆ ಒಳ್ಳೇದು ಹೆಣ್ಣಾದ್ರೆ ಕೆಟ್ಟದ್ದು ಅನ್ನುವಂತ ಹಳೆಯ ಆ ಸಂಪ್ರದಾಯವನ್ನು ಬಿಟ್ಟು ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳ ಹಾಗೆ ನೋಡಿಕೊಳ್ಳಿ, ಗಂಡು ಮಕ್ಕಳ ಹಾಗೆ ಅವರಿಗೆ ಶಿಕ್ಷಣ ಕೊಡಿ, ಅವಕಾಶ ನಿರ್ಮಾಣ ಮಾಡಿ, ಭ್ರೂಣ ಹತ್ಯೆ ಮಾಡಿ ಯಾವ ಪಾಪವನ್ನು ಕಟ್ಕೊಳ್ಬೇಡಿ, ಹೆಣ್ಣು ಅನ್ನುವಂತ ಭಾವನೆಯಿಂದ ಅದನ್ನು ದೂರ ತಳ್ಳಬೇಡಿ, ಯಾವುದೇ ಕಾರಣಕ್ಕೂ ಅವಳು ಹೊರೆ ಆಗ್ತಾಳೆ ಅನ್ನೋ ಭಾವನೆಯನ್ನು ತೊರೆದು ಬಿಡಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ, ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. बहु रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के तीन निशान, BIS का लोगो, सोने की शुद्धता कैरेट में और 6-digit अल्फा न्यूमेरिक HUID कोड देखकर ही खरीदारी करें. जागो, ग्राहक जागो. उपभोक्ता मामले विभाग, भारत सरकार. ಏನಮ್ಮ ನಿಮ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಾ ಇದೆ? ವಾಯು ಮಾಲಿನ್ಯ ಆಗಿ ಕೆಮ್ಮು, ಆಸ್ತಮಾ, ಹೃದಯಾಘಾತ ಕೂಡ ಆಗಬಹುದು. ಪ್ಲೀಸ್ ಸರ್, ಇದೊಂದು ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ, ಜಾಗ್ರತೆ. ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೊನಾಕ್ಸೈಡ್, ಲೆಡ್, ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಇದೀಗ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಜಗಳೂರು ತಾಲೂಕು ದೊಣೆಹಳ್ಳಿಯ ಕೃಷಿಕ ಎನ್ಬಿ ನಾಗರಾಜ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಜಗಳೂರು ತಾಲೂಕಿನ ದೊಣ್ಣೆಹಳ್ಳಿ ಗ್ರಾಮದ ಒಬ್ಬ ಪ್ರಗತಿಪರ ಕೃಷಿಕರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ಲಾಭದಾಯಕವಾಗಿ ಈ ಒಂದು ರೇಷ್ಮೆ ಕೃಷಿಯನ್ನ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ ಸರ್. ನಾಗರಾಜ್ ಅವರೇ, ಹೇಳಿ, ಈ ಒಂದು ರೇಷ್ಮೆ ಕೃಷಿ ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ಸರ್, ನಮ್ಮ ತಂದೆ ಕಾಲದಿಂದ 1979 ರೇಷ್ಮೆ ಸ್ಟಾರ್ಟ್ ಮಾಡಿದ್ರು. ನಾವು ಪದವಿ ಮುಗಿದ ಮೇಲೆ 94-95 ಮೇಲೆ ನಾವು ಯಾವುದೇ ಸರ್ಕಾರಿ ಜಾಬ್ ಅನ್ನು ಅಪೇಕ್ಷೆ ಪಡೆದರೆ ರೇಷ್ಮೆ ಒಂದು ಕೃಷಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೇಕಂತಂದು ಶ್ರಮ ಪಟ್ಟು ಈಗ ಒಂದು ಹಂತಕ್ಕೆ ಬಂದು ನಿಂತಿದ್ದೀನಿ. ಅಂದ್ರೆ ಪದವಿ ಅಂತಂದ್ರೆ ಏನ್ ಪದವಿ ಪಡ್ಕೊಂಡಿದ್ದೀರಿ? ಸರ್, ನಂದು BA BEd ಆಗಿದೆ. ಈಗ ಅಷ್ಟೊಂದು ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದು ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬೇಕಂತ ಹೇಳಿ ಈ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡ್ಲಿಲ್ಲ? ಸರ್, ನಾವು ಕೆಲ್ಸಕ್ಕೆ ಹೋಗ್ಬೇಕಂತ ಟ್ರೈ ಮಾಡಿದ್ವಿ. ಈಗೆಲ್ಲ ಸರ್ಕಾರಿ ಕೆಲಸಕ್ಕೆ ಅಷ್ಟು ಸುಲಭ ಕೆಲಸ ಸಿಗ್ತಿಲ್ಲ ಅಂತಂದು ನಾವು ಸರ್ಕಾರಿ ಕೆಲಸಕ್ಕೂ ಇದಕ್ಕೊಂದು ಕಂಪೇರ್ ಮಾಡಿದ್ಮೇಲೆ ಸರ್ಕಾರಿ ಸಂಬಳಕ್ಕಿಂತ ನಾನು ಜಾಸ್ತಿ ತಗೊಂಬೋದಂತಂದು ನಾನು ರೇಷ್ಮೆ ಕೃಷಿಯಲ್ಲಿ ಪೂರ್ತಿ ತೊಡಕೊಂಡಿನಿ. ಒಟ್ಟಾರೆ ನಿಮಗೆ ಎಷ್ಟು ಎಕರೆ ಕೃಷಿ ಭೂಮಿ ಇದೆ? ನಾವು ಅಣ್ಣ ತಮ್ಮ ಎಲ್ಲರೂ ಜಾಯಿಂಟ್ ಫ್ಯಾಮಿಲಿ. ನಾವು ಈಗ ಮಲಬರಿ ಅಂತಂದ್ರೆ 2 ಎಕರೆ ರೇಷ್ಮೆ ಮಾಡಿದೀವಿ. ಇದ್ದದ್ದೆಲ್ಲ ಕಡಲೆ ಬೆಳಿತೀವಿ, ತೊಗರಿ ಬೆಳಿತೀವಿ, ಮೆಕ್ಕೆಜೋಳ ಬೆಳಿತೀವಿ, ಶೇಂಗಾ ಬೆಳಿತೀವಿ, ಅವರೆ ಬೆಳಿತೀವಿ. ಟೋಟಲ್ ನಾವು ಏನು ಕೃಷಿ ಸಂಬಂಧಪಟ್ಟ ಎಲ್ಲ ವ್ಯವಸಾಯ ಮಾಡ್ತೀವಿ. ಫಸ್ಟ್ ಪ್ರಿಫರೆನ್ಸ್ ಏನಂದ್ರೆ ನಮ್ಮ ರೇಷ್ಮೆ. ರೇಷ್ಮೆ ಒಳಗೆ ಏನಾಗಿತ್ತಂದ್ರೆ ಈಗ ನಂದು 28 ಎಕರೆ ಹೊಲದಲ್ಲಿ ಏನು ಬೆಳಿತೀನೋ 2 ಎಕರೆ ರೇಷ್ಮೆ ಒಳಗೆ ಅದಕ್ಕಿಂತ ಡಬಲ್ ಆದಾಯ ಬರ್ತಾ ಇದೆ. ಯಾವ ರೀತಿ ಆದಾಯ ಡಬಲ್ ತಗೊಳ್ತಾ ಇದ್ದೀರಾ ರೇಷ್ಮೆ ಕೃಷಿಯಲ್ಲಿ, ಇದ್ರ ಬಗ್ಗೆ ಹೇಳಿ. ಸರ್, ನಾನು ರೇಷ್ಮೆ ಕೃಷಿ ಅಂತಂದ್ರೆ ಮೊದಲೆಲ್ಲ ಪುಟ್ಟಿ ಎಲ್ಲ ಸಾಕ್ತಾ ಇದ್ವಿ ಪ್ರಾರಂಭದಲ್ಲಿ 94-95-2000 ತನಕ. ಆಗ ಆದಾಯ ಅಷ್ಟು ಏನು ಬರ್ತಾ ಇದ್ದಿಲ್ಲ, ಯಾಕಂದ್ರೆ ಬಹಳ ರೋಗ ಬರ್ತಾ ಇತ್ತು. ಅದರಿಂದ ಬಂತು, ನಮ್ಮ ರೇಷ್ಮೆ ಇಲಾಖೆ ನಾವು ಟ್ರೈನಿಂಗ್ ಹೋಗಿ ಬಂದ್ಮೇಲೆ ನಮ್ಗೆ ಗೊತ್ತಾಯಿತು ಶ್ರೂ ಟ್ರೈನಿಂಗ್ ಮಾಡಬೇಕು, ದಡೆವು ಅಟ್ಟ ಸಿಸ್ಟಮ್ ಮಾಡಿದ್ರೆ ಒಳ್ಳೆ ಇಳುವರಿ ಬರುತ್ತೆ ಅಂತ ಒಂದು ಮಾಹಿತಿ ಕೊಟ್ಟರು. ಫಸ್ಟ್ ನಾನು ದಾವಣಗೆರೆ ಡಿಸ್ಟಿಕ್ ನಾನೇ ಫಸ್ಟ್ ಅಟ್ಟ ಸ್ಟಾರ್ಟ್ ಮಾಡಿ ಬೆಳೆ ಸಕ್ಸಸ್ ಆದ್ಮೇಲೆ ಎಲ್ಲರೂ ಸ್ಟಾರ್ಟ್ ಮಾಡಿಕೊಂಡ್ರು. ಈಗ ನಾವು 100 ಮಟ್ಟಿಗೆ 100 kg ರೇಷ್ಮೆನೆ ಬೆಳೀತಾ ಇದ್ವಿ. ಸರ್, ಈಗ ನಾವು ಫಸ್ಟ್ ಎಲ್ಲ CB ಬೆಳೀತಾ ಇದ್ವಿ. CB ಏನಾಗ್ತಾ ಇತ್ತು ಅಂದ್ರೆ ಈಗ ಡಬಲ್ ಹೈಬ್ರಿಡ್ ಅಂತ ಹೊಸ ತಳಿ ಬಿಟ್ಟಿದ್ದಾರೆ, ಅದು ಮಾರ್ಕೆಟ್ ಒಳಗಡೆ ಬಹಳ ರೇಟ್ ಇದೆ. ಏನಿದೆ ಅಂದ್ರೆ ಈಗ 1 kg 750-800 ರೂಪಾಯಿ 1 kg ರೇಟ್ ಇದೆ. ಮೊದಲು ನಾವು CB ಬೆಳಿಬೇಕಾದ್ರೆ 30-40 kg ಇಳುವರಿ ಬರ್ತಿತ್ತು. ಈ ಡಬಲ್ ಹೈಬ್ರಿಡ್ ಬಂದಾಗಿಂದ 100 ಮಟ್ಟಿಗೆ 100 kg ಗೂಡ್ ಬೆಳೀತಾ ಇದೆ. ಈಗ ರೇಷ್ಮೆ ಕೃಷಿ ಅಂದ್ರೆ ಹಂತ ಹಂತವಾಗಿ ಹೊಸ ಹೊಸ ಒಂದು ತಾಂತ್ರಿಕತೆಗಳನ್ನ ಅಳವಡಿಸಿಕೊಂಡು ಬೆಳೀತಾ ಬಂದಿವಿ ಅಂತ ಹೇಳಿದ್ರ. ಈಗ ಹೊಸ ಹೊಸ ಒಂದು ತಾಂತ್ರಿಕತೆಗಳನ್ನ ನೀವು ಅಳವಡಿಸಿಕೊಂಡಾಗ ನಿಮ್ಮ ಒಂದು ಕೃಷಿಯಲ್ಲಿ ಅಂದ್ರೆ ಇಳುವರಿಯಲ್ಲಿ ಯಾವ ರೀತಿ ಬದಲಾವಣೆ ಕಂಡ್ರೆ? ಫಸ್ಟ್ ಎಲ್ಲ ನಮ್ ಸಾಲ್ ಕಡ್ಡಿ ಇದ್ವು, ಸಾಲ್ಗಡ್ಡೆ ಒಳಗೆ ನಮ್ಗೆ ಇಳುವರಿ ಬರ್ತಾ ಇದ್ದಿಲ್ಲ. ಈಗ ಹೊಸ ಟೆಕ್ನಾಲಜಿ ಒಳಗೆ ಮರಗಡ್ಡಿ ಮಾಡಿದ್ವಿ. ಮರಗಡ್ಡಿ ಅಂದ್ರೆ ಹತ್ತಡಿ ಹತ್ತಡಿ ಒಂದೊಂದು ಮರ ಮಾಡಿಸ್ತೀವಿ. ಮೊದಲು ನೋಡ್ರಿ, ಒಂದು ಎಕರೆಗೆ ಸಾಲ್ಗಡ್ಡಿ ಮಾಡಿದ್ರೆ ಎಷ್ಟು ಸೊಪ್ಪು ಮೇಯ್ತಿತ್ತು? 200 ಮಟ್ಟೆ ಮೇಯ್ತಿತ್ತು. ಈಗ ಮರಗಡ್ಡಿ ಮಾಡಿದ್ರಿಂದ ಒಂದು ಎಕರೆ ಒಳಗೆ 300 ಮಟ್ಟೆ ಮೇಯ್ತಾ ಇದ್ವಿ ಆಲ್ರೆಡಿ. ಈಗ ಸಾಲುಕಡ್ಡಿ ಅಂತಂದ್ರೆ ಯಾವ ದಾಯದಲ್ಲಿ ನಾಟಿ ಮಾಡ್ತೀರಾ? ಈಗ ಮರಕಡ್ಡಿ ಅಂತಂದ್ರೆ ಯಾವ ದಾಯದಲ್ಲಿ ನಾಟಿ ಮಾಡಿ ಬೆಳೀತಾ ಇದ್ರ ಸೊಪ್ಪನ್ನ? ಮೊದಲು ನಾವು ಸಾಲ್ಕಡ್ಡಿ ಅಂದ್ರೆ ಗಿಡದಿಂದ ಗಿಡಕ್ಕೆ ಒಂದಡಿ ಸಾಲ್ ಕೊಡ್ತಾ ಇದ್ವಿ, ಆಗಲೇ ಒಂದು ಒಂದೂವರೆ ಕೊಡ್ತಾ ಇದ್ವಿ. ಅದು ಗಾಳಿ ಆಡ್ತಾ ಇದ್ದಿಲ್ಲ, ಪೋಷಕಾಂಶ ಚೆನ್ನಾಗಿ ಸಿಗ್ತಾ ಇದ್ದಿಲ್ಲ, ಅದರಿಂದ ಏನಾಗುತ್ತು ನಮ್ದ ಇಳುವರಿ ಮೇಲೆ ಕುಂಠಿತವಾಗಿತ್ತು. ಈಗ ಸಾಲಿಂದ ಸಾಲಿಗೆ 10 ಅಡಿ, ಒಂದು ಎಕರೆಗೆ 422 ಗಿಡ ಮಾತ್ರ ಕುಂದಿರುತ್ತೆ. ನಾವು ಲೆಕ್ಕ ಹಾಕೋದು ಒಂದು ಗಿಡ ಒಂದು ಮೊಟ್ಟೆ ಮೇಯಬೇಕು. ಒಂದು ಮೊಟ್ಟೆ ಮೇಯಬೇಕಂದ್ರೆ ಅವನು ರೈತ ಸಾಧನೆ ಮಾಡ್ಬೇಕಂದ್ರೆ ಕನಿಷ್ಠ 4 ವರ್ಷ 5 ವರ್ಷ ಬೇಕು. ಈಗ ಉತ್ಕೃಷ್ಟವಾಗಿ ಸೊಪ್ಪು ಬರಬೇಕಂತಂದ್ರೆ ಕೃಷಿಯಲ್ಲಿ ಯಾವ ರೀತಿಯಾದಂತ ಒಂದು ಗೊಬ್ಬರಗಳನ್ನ ಅಳವಡಿಸಿಕೊಳ್ಬೇಕಾಗುತ್ತೆ? ಫಸ್ಟ್ ಎಲ್ಲ ನಾವು ಗೌರ್ಮೆಂಟ್ ಗೊಬ್ಬರಕ್ಕೆಲ್ಲ ನಾವು ಫರ್ಟಿಲೈಸರ್ ಎಲ್ಲ ಹೋಗ್ತಾ ಇದ್ವಿ. ಫರ್ಟಿಲೈಸರ್ ಎಲ್ಲ ನಾವು ಕೈ ಬಿಟ್ಟಿದ್ದೀವಿ. ಈಗ 100% ಕೈ ಬಿಟ್ಟಿಲ್ಲ, 75% ಕೈ ಬಿಟ್ಟಿದ್ವಿ. ನಾವು ನೆಲಕ್ಕೆ ಹಾಕುವ ಗೌರ್ಮೆಂಟ್ ಗೊಬ್ಬರ ಹಾಕ್ತಾ ಇಲ್ಲ, ವಾಟರ್ ಸಾಯಬಲ್ ಫರ್ಟಿಲೈಸರ್ ಮಾತ್ರ ಎಲೆ ಮಾತ್ರ ಸಿಂಪಡಿಸ್ತೀವಿ. ಯಾಕಂದ್ರೆ ನಾವು ಎಲೆ ಸಿಂಪಡಿಸೋದ್ರಿಂದ ಭೂಮಿಗೆ ಏನಾಗಲ್ಲ, ಎಲೆಗೊಂದು ಮಾತ್ರ ಆಗುತ್ತೆ. ನಾವು ನಮ್ ಕಾನ್ಸೆಪ್ಟ್ ಇರೋದ್ರೆ ಫಸ್ಟ್ ಭೂಮಿ ಉಳಿಸಿ, ಮಣ್ಣನ್ನು ಉಳಿಸಿ, ಗುಣಮಟ್ಟ ಉಳಿಸಿ, ಮುಂದಿನ ಪೀಳಿಗೆ ನೀವು ಏನನ್ನ ಮಾಡಬೇಡ್ರಿ, ಕೋಟಿ ದುಡ್ಡು ದುಡಿದ್ಬೇಡ್ರಿ, ಏನ್ ಮಾಡ್ಬೇಕಂದ್ರೆ ಮಣ್ಣು ಉಳಿಸೋಗ್ರಿ ಮುಂದಿನ ಪೀಳಿಗೆ ಅಂತಂದು ಹೊಸ ಘೋಷಣೆ ಒಂದಿಗೆ ನಾವು ಮಣ್ಣು ಉಳಿಸಿ ಭೂಮಿ ಉಳಿಸಿ. ಹೆಂಗ್ ಉಳಿಸ್ಬೇಕಂತಂದ್ರೆ ಫರ್ಟಿಲೈಸರ್ ಅಷ್ಟೊಂದು ಕಮ್ಮಿ ಮಾಡಿ ಸಹಾಯವದಲ್ಲಿ ಚೆನ್ನಾಗಿ ಬೆಳೀರಿ. ಒಂದು ಹಸಿದ್ರೆ ಗಂಜಲ ಸಗಣಿ 3-4 ಎಕರೆ ಮಾಡ್ಬೋದು. ಎತ್ತಿದ್ರೆ ರೈತನ ಹೆಗಲಿದ್ದಂಗೆ, ಎತ್ತಿಲ್ಲಂದ್ರೆ ನೀವು ಕೃಷಿಯಲ್ಲಿ ಏನು ಸಾಧನೆ ಮಾಡೋಕ್ಕಾಗಲ್ಲ. ಗೋವಿಲ್ಲಂದ್ರೆ ನಾವು ಏನು ಸಾಧನೆ ಮಾಡೋಕ್ಕಾಗಲ್ಲ. ರೇಷ್ಮೆ ಯಾವುದೇ ಬೆಳೆ ಒಳಗೆ ಸಾಧನೆ ಮಾಡಬೇಕನ್ನೋದು ರೈತರಿಗೆ ಹೇಳ್ತಾ ಇರ್ತೀನಿ. ಈಗ ರೇಷ್ಮೆ ಸೊಪ್ಪನ್ನ ಉತ್ತಮವಾಗಿ ಬೆಳಿಬೇಕಂತಂದ್ರೆ ಜೀವಾಮೃತ ಇದನ್ನೆಲ್ಲ ಮಾಡಿ ಕೊಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಾ? ಇಲ್ಲ ಸರ್, ನಾವು ಜೀವಾಮೃತ ಕೊಡ್ತೀವಿ. ಸಾವಯವ ಏನಂತೀವಲ್ಲ ಟೋಟಲ್ ಆಗಿ ಅದನ್ನ ಜೀವಾಮೃತ ಎಲ್ಲ ಸೇರಿನೆ ಸಾವಯವ ಟೋಟಲ್ ಆಗಿ ಕೊಡ್ತೀವಿ. ಈಗ ಸಾಲುಕಡ್ಡಿ ಬೆಳೆಯಂತವ್ರು ನೀವು, ದಿಢೀರ್ನೆ ಮರಕಡ್ಡಿ ಬೆಳಿಬೇಕಂತ ಯಾಕೆ ಅನಿಸ್ತು? ಯಾರು ನಿಮಗೆ ಸಲಹೆ ಕೊಟ್ರು ಈ ತರ ಮರಕಡ್ಡಿ ಬೆಳೆದ್ರೆ ಉತ್ತಮವಾದ ಒಂದು ಸೊಪ್ಪಿನ ಇಳುವರಿ ಪಡಿಬಹುದು ಅಂತ? ಈಗ ನಾವು ಒಂದ್ಸಲ ಏನ್ ಮಾಡಿದ್ವಿ, ತೋಳಿನಸೆ ಟ್ರೈನಿಂಗ್ ಶಾಲೆ ಇದೆ ದಾವಣಗೆರೆ ಡಿಸ್ಟಿಕ್ ಇಂದ, ನಮ್ಮನ್ನ ಒಂದ್ಸಲ ಆಯ್ಕೆ ಮಾಡ್ಕೊಂಡ್ರು. ಇಲ್ಲಿ ಟ್ರೈನಿಂಗ್ ಕೊಡ್ತೀವಿ, 4 ದಿನ ಬನ್ನಿ ಅಂತಂದು. ನಾವೆಲ್ಲ ರೈತರೆಲ್ಲ ಹೋದ್ಮೇಲೆ ನಾವು ಕೇಳಿದ್ವಿ, ಹೊಸ ತಂತ್ರಜ್ಞಾನ ಏನ್ ಬೆಳೀತಾರೆ ರೈತ, ನಮಗೆ ತೋರಿಸ್ಬೇಕಂತ ಕೇಳ್ಕೊಂಡ್ವಿ ನಾವು ನಮ್ಮ ಪ್ರಿನ್ಸಿಪಲ್ನವ್ರನ್ನ. ಅವ್ರೇನ್ ಮಾಡಿದ್ರು ಲಾಸ್ಟ್ ನಮ್ಮನ್ನ ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಅಲ್ಲಿ ನಮಗೆ ಹೊಲಗಳಿಗೆ ವಿಸಿಟ್ ಕೊಟ್ಟರು. ವಿಸಿಟ್ ಕೊಟ್ಟಾಗ ನಾವು ಎಲ್ಲ ರೈತನ ವಿಚಾರ ಮಾಡಿ ಅಲ್ಲಿ ಏನಿದೆ ಅವ್ರು ಏನು ಟೆಕ್ನಾಲಜಿ ಅಳವಡಿಸ್ಕೊಂಡರೆ ಅಂತ. ಕೋಲಾರದ ಒಳಗೆ 1000 ಅಡಿ ಹಿಡಿದ್ರೆ 1 ಇಂಚ್ ನೀರು ಬರುತ್ತಲ್ಲ, 1 ಇಂಚ್ ನೀರೊಳಗೆ ಒಬ್ಬ ರೈತ 4 ಎಕರೆ ರೇಷ್ಮೆ ಮಾಡಿದ್ದ. ನಾವೆಲ್ಲ 2 ಇಂಚ್ ನೀರು ಬರ್ತದವಲ್ಲ, ನಾವು 1 ಎಕರೆ ರೇಷ್ಮೆ ಮಾಡಕ್ ಆಗ್ತಾ ಇಲ್ಲ ಅಂತ ಕೇಳಿದ್ಮೇಲೆ ಅತ ಹೇಳಿದ, ಅವ್ರು ಹೊಲಕ್ಕೆ ಕರ್ಕೊಂಡೋಗಿ ಮರಗಡ್ಡೆ ಅಂದ್ರೆ ಏನು, ಈ ಮರಗಡ್ಡೆ ಹೆಂಗ್ ಬೆಳಿಬೇಕು, ಈ ಒಂದು ಮರಗಡ್ಡೆಯಿಂದ ಎಷ್ಟು ಸೊಪ್ಪು ಉತ್ಪಾದನೆ ಆಗುತ್ತೆ, ಎಷ್ಟು ಮೊಟ್ಟೆ ಮೇಯ್ತತೆ, ನಮಗೆ ಅಲ್ಲಿ ಟ್ರೈನಿಂಗ್ ಕೊಟ್ಟರು. ಟ್ರೈನಿಂಗ್ ಕೊಟ್ಟ ಮೇಲೆ ನಾನು ಫಸ್ಟ್ ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟ್ ಒಳಗೆ ನಾನು ಫಸ್ಟ್ ನಮ್ಮ DD ADS ಇನ್ಸ್ಪೆಕ್ಟರ್ಗಳಿಂದ ಅವ್ರೇನು ಮಾಡಿದ್ರು, ನನಗೆ ಭಾಳ ಬೆನ್ನೆಲುಬಾಗಿ ನಿಂತ್ಕೊಂಡು ಅದನ್ನ ನಮಗೆ ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟರು. ನಾನೀಗ ಆಲ್ರೆಡಿ ಮರಗಡ್ಡಿ ಮಾಡಿಬಿಟ್ಟಿನಿ. ಎಲ್ಲಿ ತಂದ್ರೆ ನೀವು ಮರಗಡ್ಡಿ ಒಂದು ರೇಷ್ಮೆ ಸಸಿಗಳು? ಸರ್, ರೇಷ್ಮೆ ಸಸಿನ ನಾವು ಮರಗಡ್ಡಿ ಮಾಡೋರಿಗೆ ನಾವೇ ಹೇಳ್ತೀವಿ, ನೀವೇ ನರ್ಸರಿ ಬೆಳೆಸ್ಕೊಳ್ರಿ. ನರ್ಸರಿ ಮಾಡ್ಬೇಕಂದ್ರೆ ಸಸಿ ಬೇಕಲ್ಲ ಸರ್. ಇದು ಕಡ್ಡಿ ಬರುತ್ತಲ್ಲ, ಯಾವ ಕಡ್ಡಿ ಕಟ್ ಮಾಡಿದ ಉಳಿದ ಕಡ್ಡಿ ಇರುತ್ತಲ್ಲ, ಅದನ್ನೇ ನಾವು ನರ್ಸರಿ ಮಾಡ್ಕೊಬೋದು. ಅದನ್ನ ಅದೇನು ನಮಗೇನು ಬೇರೆ ಕಡ್ಡಿ ತರಬೇಕಂತ ಏನಿಲ್ಲ, ಅದನ್ನ ನರ್ಸರಿ ಮಾಡ್ಕೊಂಡ್ರೆ 7-8 ತಿಂಗಳು ಸಾಕಿ 8-10 ಅಡಿ ಮಾಡ್ಕೊಳ್ರಿ. ಮಾಡಿಕೊಂಡು ಅನ್ನು ಒಂದೇ ಕೊಂಬೆ ಒಳಗೆ ಬಯಸ್ಕೊಂಡು ಒಂದೇ ನೀಟ್ ಒಳಗೆ ಮುಗಿಸ್ಕೊಂಡು ನೀವು ಮರಗಡ್ಡೆ ಮಾಡಂತ ನಾವು ರೈತರಿಗೆ ಹೇಳ್ತಾ ಇದೀವಿ. ಈಗ ರೇಷ್ಮೆ ಬೆಳಿಬೇಕಂತಂದ್ರೆ ಹೆಚ್ಚು ನಿಮಗೇನು ನೀರು ಬೇಕಾಗಲ್ಲ ಅಂತ ಹೇಳಿದ್ರ, ಸ್ವಲ್ಪ ನೀರಿನಲ್ಲೇ ರೇಷ್ಮೆ ಕೃಷಿ ಮಾಡಬಹುದು? 100% ಮಾಡಬಹುದು. 1 ಇಂಚ್ ನೀರಿದ್ರೆ 2 ಎಕರೆ ರೇಷ್ಮೆ ಮಾಡಬಹುದು. ಈಗ ಗುಣಮಟ್ಟದ ಸೊಪ್ಪನ್ನ ನೀವು ಎಲ್ಲ ಬೆಳೆದಿರ್ತೀರ, ಈಗ ಒಳ್ಳೆಯ ಒಂದು ಇಳುವರಿ ಬರಬೇಕಂತಂದ್ರೆ ರೇಷ್ಮೆಯಲ್ಲಿ ಈಗ ಅಚ್ಚುಕಟ್ಟಾದ ಒಂದು ಮನೆ ನಿರ್ಮಾಣ ಮಾಡಬೇಕಾಗುತ್ತೆ ರೇಷ್ಮೆಗಳು ಸಾಕಾಣಿಕೆ ಮಾಡಬೇಕಾದ್ರೆ. ಅಂದ್ರೆ ನೀವು ಯಾವ ರೀತಿ ಮಾಡಿದ್ರ ಮನೆ? ಎಷ್ಟು ಬೇಕು ಮನೆ? 1 ಎಕರೆ ರೇಷ್ಮೆ ಇದ್ರೆ 30 ಅಡಿ ಉದ್ದ 21 ಅಡಿ ಆಗಲಾದ್ರೆ 1 ಎಕರೆ ರೇಷ್ಮೆ ನಿಮಗೆ ವರ್ಷಕ್ಕೆ 2 ಪಾಯಿಂಟ್ ಮಾಡ್ಕೊಂಡ್ರೆ 10 ಬೆಳೆ ಬರುತ್ತೆ. ನೀನು 2 ಎಕರೆ ರೇಷ್ಮೆ ಮಾಡ್ಕೊಂಡ್ರೆ 50 ಅಡಿ ಉದ್ದ 21 ಅಡಿ ಆಗಲೇ ಮಾಡ್ಕೊಳ್ರಿ. ಅದು ಪೂರ್ವ ಪಶ್ಚಿಮ ಉದ್ದ, ಉತ್ತರ ದಕ್ಷಿಣ ಆಗಲ್ಲ. ಹಂಗಿದ್ರು ಅದ್ರ ಸುತ್ತ ಇಂಟಿಲೇಟರ್ ಕಿಟಕಿ ಎಷ್ಟು ಇಕ್ಬೇಕು? 51 ಅಡಿ ಉದ್ದ 21 ಅಡಿಗೆ 36 ಕಿಟಕಿ ಇಡಬೇಕು. ಇಂಟಿಲೇಟ್ ಗಾಳಿ ಪೂರ್ವ ಪಶ್ಚಿಮ ಕಿಟಕಿ ಇಡಂಗಿಲ್ಲ, ಉತ್ತರ ದಕ್ಷಿಣ ಕಿಟಕಿ ಇಡಬೇಕು. ಅವೆಲ್ಲ ಮಾಡ್ಕೊಂಡ್ಮೇಲೆ ನಾವು ರೇಷ್ಮೆ ನೋಡ್ತಾ ಇರ್ತೀವಿ. ನಾವು ಒಳಗಡೆ ಹೋಗ್ತೀವಿ, ಇದು ಇಮ್ಯುಡಿಟಿ ಎಷ್ಟಿದೆ, ಟೆಂಪರೇಚರ್ ಎಷ್ಟಿದೆ. ಇಂಪಾರ್ಟೆಂಟು ನಮ್ಮ ರೇಷ್ಮೆಗೆ ನಾವು ಎಲ್ಲಿ ಫೇಲ್ಯೂರ್ ಆಗ್ತಾ ಇದೀವಿ ಅಂದರೆ ಇಮ್ಯುಡಿಟಿ ಟೆಂಪರೇಚರ್ನ ಮೇಂಟೈನ್ ಮಾಡ್ತಾ ಇಲ್ಲ. ಅದಕ್ಕಾಗಿನೇ ನಮ್ಮ ರೇಷ್ಮೆ ಇಲಾಖೆ ಒಳಗಡೆ ಒಂದು 51 ಅಡಿ 21 ಅಡಿ ಕಟ್ಟಿದ್ರೆ ನಿಮಗೆ 3 ಲಕ್ಷ ಸಬ್ಸಿಡಿ ಕೊಡ್ತಾ ಇದ್ದಾರೆ. 21 ಅಡಿ 31 ಅಡಿ ಕಟ್ಟಿದ್ರೆ 2,25,000 ರೂಪಾಯಿ ಜನರಲ್ಗೆ ಕೊಡ್ತಾರೆ. ಎಸ್ ಎಸ್ ಟಿ 2,60 ಕೊಡ್ತಾರೆ. ಇದು 51 ಅಡಿ 21 ಕಟ್ಟಿದ್ರೆ ಜನರಲ್ಗೆ 3 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಅವರಿಗೆ 3,60,000 ಕೊಡ್ತಾರೆ ಎಸ್ ಎಸ್ ಟಿಗೆ. ಈಗ ಒಟ್ಟಾರೆ ರೇಷ್ಮೆ ಇಲಾಖೆಯಿಂದ ನೀವು ಏನೇನು ಸಬ್ಸಿಡಿ ತಗೊಂಡಿದ್ರ ಯಾವ್ಯಾವ್ದಕ್ಕೆ? ಸರ್, ನಮಗೆ ಮರಗಡ್ಡಿ ಮಾಡಿದ್ವಿ, ಸಬ್ಸಿಡಿ ಕೊಟ್ಟರು 20,000. ಡ್ರಿಪ್ ಮಾಡಿಸಿ ಸಬ್ಸಿಡಿ ಕೊಟ್ಟರು. ಚಂದ್ರಿಕೆಗೆ ಸಬ್ಸಿಡಿ ಕೊಟ್ಟಾರೆ. ನಾವು ಹೊಸ ಚಂದ್ರಿಕೆ ಮಾಡಿದ್ವಿ, ಈಗ ರೋಟರಿ ಚಂದ್ರಿಕೆ ಅಂತ, ತಿರುಗುವ ಚಂದ್ರಿಕೆ. ಪ್ಲಾಸ್ಟಿಕ್ ಚಂದ್ರಿಕೆ ಇದೆ, ಬಿದಿರು ಚಂದ್ರಿಕೆ ಇದೆ, ರೋಟರಿ ಚಂದ್ರಿಕೆ ಇದೆ. ಉತ್ಕೃಷ್ಟವಾಗಿ ಗೂಡು ಯಾವ್ದಾದ್ರೆ ಬೆಳಿಬೇಕಂದ್ರೆ ರೋಟರಿ ಚಂದ್ರಿಕೆ ಬೆಳಿಬಹುದು. ಈ ಪ್ಲಾಸ್ಟಿಕ್ ಚಂದ್ರಿಕೆ ರೋಟರಿ ಚಂದ್ರಿಕೆಗೂ 100 ರೂಪಾಯಿ ಕೆಜಿ ಡಿಫ್ರೆನ್ಸ್ ಇದೆ ಆಲ್ರೆಡಿ ಈಗ ಮಾರ್ಕೆಟ್ ಒಳಗೆ. ಈಗ ಪ್ರಾರಂಭದಲ್ಲಿ ಈಗ ಹೊಸದಾಗಿ ಕೆಲವು ರೈತರು ರೇಷ್ಮೆ ಕೃಷಿ ಮಾಡ್ಬೇಕಂತ ಮಾಡಿರ್ತಾರೆ, ಅಂದ್ರೆ ಎಲ್ಲಾ ರೈತರನ್ನು ಈಗ ಹೊಸ ಹೊಸ ಒಂದು ತಾಂತ್ರಿಕತೆಗಳನ್ನ ಅಳವಡಿಸ್ಕೊಳ್ಳಕ್ ಸಾಧ್ಯ ಆಗುತ್ತಾ? ಸರ್, ರೈತನ ಮನಸ್ಥಿತಿ ಮೇಲೆ ಆಗುತ್ತೆ. ನಾನು ಮಾಡಬೇಕು, ನಾನು ಬೆಳಿಬೇಕು ಅಂತ ನೋಡಿದ್ರೆ 100% ಬೆಳಿತಾನೆ. ಸ್ವಲ್ಪ ಜನ ರೈತರೇ ಮಾಡ್ತಾರೆ, ಸಬ್ಸಿಡಿಗಾಗಿ ಬೆಳಿತಾರೆ. ನಾನು ಫಸ್ಟ್ ರೈತರುಗಳ ಸಬ್ಸಿಡಿ ಹೋಗ್ಬೇಡ್ರಿ, ಅವ್ರು ಸಬ್ಸಿಡಿ ಕೊಟ್ಟರೆ ಎಷ್ಟು ಕೊಡ್ಬೋದು? ಒಂದು 50-60 ಕೊಡ್ತಾರೆ ಈಗ ಮೆಟೀರಿಯಲ್ಸ್ ಅಂತಂದು. ಒಂದು ಬೆಳೆ ಒಳಗೆ ನೀನು ಅಷ್ಟು ಸಾಮಾನು ತಗೋಬೋದು. ನೀವು ಮೊದಲು ರೇಷ್ಮೆ ಹಾಕ್ಯಾಡ್ರಿ, ರೇಷ್ಮೆ ಹಾಕ್ಯಂಡ ಮೇಲೆ ಮುಂದಿನ ಪೋರ್ಸ್ ಹೋಗ್ತಾ ಇರುತ್ತೆ. ಅದಕ್ಕೆ ನಾವು ಇನ್ನೊಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಈಗ ಎಲ್ಲ ಏನು ಮಾಡಿ ತೋಟಗಾರಿಕೆ ಇಲಾಖೆಯಿಂದ ನಿಮಗೇನಿದೆ ಈರುಳ್ಳಿ ಶೆಡ್ ಕೊಡ್ತಾ ಇದ್ದಾರೆ. ನಾವೇನು ಮಾಡ್ತಿದ್ವಿ, ಸದ್ಯಕ್ಕೆ ನೀನು ಚೇತರಿಕೆಂಬತಾನೆ ಅದೇ ಈರುಳ್ಳಿ ಶೆಡ್ಗೆ ಸುತ್ತ ಗರಿ ಕಟ್ಕೊಂಡು 1 ವರ್ಷ ಬೆಳೆದ್ಮೇಲೆ ನೀವು ಮುಂದೆ ಕಟ್ಕೊಂಡು ಹೋಗ್ಬೋದಲ್ಲ ಅಂತಂದು ನಮಗೆ ತೋಟಗಾರಿಕೆ ಇಲಾಖೆ ಒಂದು ವರದಾನ ಆಗಿದೆ. ಈಗ ರೇಷ್ಮೆ ಇಲಾಖೆಗೆ ಸ್ವಲ್ಪ ಮಟ್ಟಿಗೆ ಆದಾಯ ಬಂದಾಗ ಇನ್ನು ಹೆಚ್ಚು ಹೆಚ್ಚು ವಿಸ್ತೀರ್ಣ ಮಾಡ್ಕೋಬಹುದು. ಮನೆ ಮಾಡ್ಕೋಬಹುದು. ಅವ್ರದ್ದು ಇದೆ ಅಳತೆ, 25 ಅಡಿ ಆಗಲ್ಲ, 50 ಅಡಿ ಉದ್ದ, ಅದರೊಳಗೆ 100 ಮಟ್ಟೆ. ಸದ್ಯಕ್ಕೆ 1 ವರ್ಷ 2 ವರ್ಷ ನೀವು ಆರ್ಥಿಕವಾಗಿ ಮುಂದೆ ಬಂದಂಗೆಲ್ಲ ಕಟ್ಕೊಂತ ಹೋಗ್ರಿ ಅಂತ ನಾವು ರೈತರ ಸಲಹೆ ಕೊಡ್ತಾ ಇರ್ತೀವಿ. ಈಗೆಲ್ಲ ಮನೆ ಅಂತಂದ್ರೆ ಮೇಲೆಲ್ಲ ಸೀಟ್ ಹಾಕಿದ್ರೆ ಮೇಲೆಲ್ಲ ಸಿಮೆಂಟ್ ಸೀಟ್ ಹಾಕಿದ್ವಿ, 18 ಅಡಿ ಹೈಟ್ ಮಾಡಿದ್ವಿ. ಈಗ ಬೇಸಿಗೆಯಲ್ಲಿ ಏನು ಸಮಸ್ಯೆ ಆಗಲ್ಲ? ಬೇಸಿಗೆಯಲ್ಲಿ ಮೇಲೆ ಏನ್ ಮಾಡ್ತೀವಿ, ಗರಿ ಆಗ್ತಾ ಇದ್ವಿ. ನಾವು ನೋಡ್ತೀವಿ ಹ್ಯುಮಿಡಿಟಿ ಏನಿದೆ, ಟೆಂಪರೇಚರ್ ಏನಿದೆ. ಅದು ನವೆಂಬರ್ ಡಿಸೆಂಬರ್ ಒಳಗೆ ಟೆಂಪರೇಚರ್ ಬೇಕಲ್ಲ, ಆಗ ತೆಗಿತೀವಿ ಅದ. ಈಗ ಮಾರ್ಚ್ ಏಪ್ರಿಲ್ ಮೇ ಜೂನ್ ತಕ್ಕ ಮಾತ್ರ ನಾವು ಮೇಲೆ ಗರಿ ಆಗ್ತದೆ, ತೆಂಗಿನ ಗರಿನೆಲ್ಲ ಹರಡ್ತೀವಿ. ಈಗ ಇಷ್ಟೆಲ್ಲ ನೀವು ಸೊಪ್ಪು ಬೆಳ್ಕೊಂಡ್ರ, ಮನೆ ಸಿದ್ಧತೆ ಮಾಡ್ಕೊಂಡ್ರ, ಈಗ ಮೊಟ್ಟೆ ಅಂತಂದ್ರೆ ಮೊಟ್ಟೆ ತರ್ತೀರ, ಏನ್ ಉಳ ತರ್ತೀರ? ಮೊದ್ಲೆಲ್ಲ ಮೊಟ್ಟೆ ತಂದು ಸಾಕಾಣಿಕೆ ಮಾಡ್ತಾ ಇದ್ರು. ಈಗ ಕನಿಷ್ಠ 10-12 ವರ್ಷದಿಂದ ಚಾಕಿ ಸೆಂಟರ್ ಅಂತ ಓಪನ್ ಆಗ್ಬಿಟ್ಟು. ಚಾಕಿ ಸೆಂಟರ್ ಓಪನ್ ಆಗಿದಾಗಿಂದ ಕೆಲಸನೇ ಇಲ್ಲ. ಬೆಳಿಗ್ಗೆ ಒಂದು 1 ಅವರು 2 ಅವರು, ಸಾಯಂಕಾಲ 1 ಅವರ್ 2 ಅವರು, ಏನು ಕೆಲಸ ಇಲ್ಲ. ಈ ಚಾಕಿ ಸೆಂಟರ್ ಬಂದಾಗಿಂದ ನಮ್ಮ ಬೆಳೆಗಳು ಉತ್ಕೃಷ್ಟವಾಗಿ ಬರ್ತವೆ. ಯಾಕಂದ್ರೆ ಚಾಕಿ ಒಳಗೆ ನಾವು ಬೆಳೆ ಫೇಲೂರ್ ಮಾಡ್ಕೊಂತಿದ್ವಿ, ಅವರು ಚಾಕಿ ಸೆಂಟರ್ ಒಳಗೆ ಹ್ಯುಮಿಡಿಟಿ ಟೆಂಪರೇಚರ್ ಎಲ್ಲ ಮೇಂಟೈನ್ ಮಾಡಿ ನಮಗೆ ಉತ್ಕೃಷ್ಟವಾದ ಮರಿ ಕೊಡ್ತಾ ಇದ್ದಾರೆ. ಅದರಿಂದ ನಾವು ಈ ರೇಷ್ಮೆ ಯಾರು ಮಾಡ್ತಾರೋ, ಈಗ ಬರೋ ಹೊಸ ಪೀಳಿಗೆ ಬಹಳ ಸೋವೇಗೆ ಅಂದ್ರೆ ಬಹಳ ಕಷ್ಟ ಇಲ್ದಲ್ಲೇ ರೇಷ್ಮೆ ಬೆಳಿಬಹುದು. 15 ದಿನಕ್ಕೆ ರೇಷ್ಮೆ ಬೆಳೆ ಬಂದೋಗುತ್ತೆ ಅವ್ರದ್ದು ಆಲ್ರೆಡಿ. ಈಗ ರೇಷ್ಮೆ ಹುಳು ಅಂತಂದ್ರೆ ಎಲ್ಲಿಂದ ತಂದು ನಿಮಗೆ ಕೊಡ್ತಾರೆ? ರೇಷ್ಮೆ ಹುಳು ಅಂದ್ರೆ ಚಾಕಿ ಸೆಂಟರ್ ಬರ್ತಿದಾವೆ, ಆನ್ಗೋಡ್ ಇದೆ, ಇಲ್ಲಿ ಮೊಲೋರೊಟ್ಟಿ ಇದೆ, ಕೋನ್ಸಾಗರ್ ಇದೆ. ನಮ್ದಲ್ಲ ಈಗ ಕಿರಣಿಗೆರೆ ಅಂತ ತರಿಸ್ತೀವಿ, ಕನಕಾಪುರದಿಂದ. ಯಾಕೆ ಅಷ್ಟು ದೂರದಿಂದ ತರಿಸ್ತೀರ? ಸರ್, ಅವರು ನಮಗೆ ಚಾಕಿ ಚೆನ್ನಾಗಿ ಕೊಡ್ತಾ ಇದಾರೆ. ಒಬ್ಬ ರೈತ ಎಲ್ಲಿ ನಂಬಿದ್ವಿ, ಚೆನ್ನಾಗಿ ಕೊಡ್ತಾ ಇದಾರ, ಅಲ್ಲಿಂದ ತರಿಸ್ತಾ ಇದ್ವಿ. ಇಷ್ಟು ದಿನ ಆನ್ಗೋಡೆಯಿಂದ ತರಿಸ್ತಾ ಇದ್ವಿ, ಆನ್ಗೋಡ್ ಬಿಟ್ಟು ಈಗ ಮಾಡಿದ್ವಿ. ಈಗ ಅವ್ರು ಚೆನ್ನಾಗಿ ಕೊಡ್ತಾರೆ. ಇವ್ರದೆಲ್ಲ 70-80 ಕೆಜಿ ಇಳುವರಿ ಬರ್ತಾ ಇತ್ತು, ಅವ್ರದ್ದು 100 ಮಟ್ಟಿಗೆ 110 ಕೆಜಿ ಇಳುವರಿ ಬರ್ತಾ ಇದೆ. ಅದರಿಂದ ನಾವು ಅಲ್ಲಿ ತರಿಸ್ತಾ ಇದ್ವಿ. ಈಗ ಒಂದು 100 ಮಟ್ಟಿಗೆ 4,800 ರೂಪಾಯಿ ರೇಟ್ ಇದೆ ಅವ್ರದ್ದು. ನಮ್ಮ ಸರ್ಕಾರದಿಂದ ನಮಗೆ 1,000 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ತಿಂಗಳ ತಿಂಗಳ 100 ಮಟ್ಟೆಗೆ. ನಾಗರಾಜ್ ಅವರೇ, ಈಗ ಮೊಟ್ಟೆ ಆಗಿರಲಿ ಅಥವಾ ಚಾಕಿ ಹುಳನೇ ಆಗಿರಲಿ ಅಂತಂದ್ರೆ ತಂಪಾದ ವಾತಾವರಣದಲ್ಲಿ ಒಂದ್ ಕಡೆಯಿಂದ ಒಂದ್ ಕಡೆಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ತಂಪಾದ ವಾತಾವರಣದಲ್ಲಿ ಯಾಕೆ ತರಬೇಕಾಗುತ್ತೆ? ಸರ್, ಅವನು ಚಾಕಿ ತಂದ ಮೇಲೆ ಏನಾಗುತ್ತಂದ್ರೆ ಒಳಗಡೆ ಹ್ಯುಮಿಡಿಟಿ ಟೆಂಪರೇಚರ್ ಅದು ದೂರಿಂದ ಪಾಸ್ ಆಗ್ಬೇಕಾರೆ ಸ್ವಲ್ಪ ಏನೇನು ವೇರಿಯೇಷನ್ ಆತಂದ್ರೆ, ಈ ರೇಷ್ಮೆ ಬಹಳ ಸೂಕ್ಷ್ಮವಾದ ಜೀವಿ, ಏನು ಸ್ವಲ್ಪ ಅಟ್ಯಾಕ್ ಆಗುತ್ತಂದ್ರೆ ನಾವು ಬರ್ಬೇಕಾದ್ರೆ ಎಲ್ಲ ನಿಲ್ಲಿಸಿ ಟೀ ಕುಡಿತೀವಿ ಅಂತ ನಿಲ್ಲಿಸಿದ್ರು ಕೂಡ ಅಲ್ಲಿ ಏನೇನು ಮೆಡಿಸಿನ್ ಹಾಕಿದ್ರು ಕೂಡ ಇಲ್ಲಿ ಬಂದ ಹುಳ ಸುತ್ತ ಇರುತ್ತೆ. ಅದಕ್ಕೆ ನಾವೇ ಸಾಯಂಕಾಲ ಅವ್ರಿಗೆ ಹೇಳ್ತೀವಿ, ಸಾಯಂಕಾಲ ಅವ್ರು 4 ಗಂಟೆ 5-6 ಗಂಟೆ ಬಿಡ್ತಾರೆ, ಬೆಳಿಗ್ಗೆ 8 ಗಂಟೆ ಒಳಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈಗ ಪ್ರತಿ ಒಂದು ಸಾರಿ ಎಷ್ಟು ರೇಷ್ಮೆ ಹುಳನ್ನ ನೀವು ತಂದು ಸಾಕಾಣಿಕೆ ಮಾಡ್ತೀರಾ? ಸರ್, ನನ್ನದು ಈಗ ನಂದು ಮರಗಡ್ಡಿ ಮಾಡೋದ್ರಿಂದ ತಿಂಗಳ 200 ಮಟ್ಟೆ ರೇಷ್ಮೆ ಮಾಡ್ತಾ ಇದ್ವಿ. ನಾವು ಚಾಕಿ ಕಟ್ಟಬೇಕಾದ್ರೆ 300 ಮಟ್ಟೆ ಚಾಕಿ ಮಾಡ್ತಾ ಇದ್ವಿ. ಈ ಚಾಕಿ ಸೆಂಟರ್ ತರಿಸ್ದಾಗಿಂದ 200 ಮಟ್ಟೆ ಮಾಡ್ತಾ ಇದ್ವಿ. 200 ಮಟ್ಟೆ ಮಾಡೋದ್ರಿಂದ 180-200 ಕೆಜಿ ನನಗೆ ಗೂಡು ಉತ್ಪಾದನೆ ಆಗುತ್ತೆ ಪರ್ ಮಂತ್. ನಂದು ವರ್ಷಕ್ಕೆ 10 ಬೆಳೆ ಆಗುತ್ತೆ. ಈಗ ಆ ರೀತಿ ನಿಮ್ಗೆ ಇಳುವರಿ ಬರಬೇಕಂತಂದ್ರೆ, ಒಂದು ಬೆಳೆಗೆ 180 ಕೆಜಿಯಿಂದ 2 ಕ್ವಿಂಟಲ್ ಬರಬೇಕಂತಂದ್ರೆ ಯಾವ ರೀತಿ ನೀವು ರೇಷ್ಮೆ ಕೃಷಿಯಲ್ಲಿ ಮುತುವರ್ಜಿಯಿಂದ ಮಾಡ್ಕೊಂಡು ಹೋಗ್ತಾ ಇದ್ರ? ಸರ್, ನಾವು ತಿಂಗಳ ರೇಷ್ಮೆ ಕಟ್ ಮಾಡಿಗೆ ಇದಕ್ಕೇನು ಪೋಷಕಾಂಶ ಕಡಿಮೆ ಐತೆ, ಮಣ್ಣು ಪರೀಕ್ಷೆ ಮಾಡಿಸ್ತೀವಿ, ನೀರು ಪರೀಕ್ಷೆ ಮಾಡಿಸ್ತೀವಿ. ನೀರು ಟೆಸ್ಟ್ ಮಾಡಿಸಿದ್ರೆ ನೀರು ಒಳಗೆ ಏನು ಲವಣಾಂಶ ಇದೆ, ಖನಿಜಾಂಶ ಇದೆ, ಅದು ಕಮ್ಮಿ ಇದೆಯಾ, ಜಾಸ್ತಿ ಇದೆಯಾ, ನೀವು ಮುಂದೆ ಏನು ಸಹಾಯವಾದಲ್ಲಿ ಏನು ಗೊಬ್ಬರ ಕೊಡಬಹುದು, ನೀವು ಇದಕ್ಕೆ ಅಂತ ನಮಗೆ ಮಾರ್ಗದರ್ಶನ ಕೊಡ್ತಾರೆ. ಅದ್ರ ಪ್ರಕಾರ ನಾವು ಸಾವಯವದೊಳಗೆ ಏನ್ ಗೊಬ್ಬರ ಬರ್ತಾವ, ನಾವು ವಾಟರ್ ಸಾಯಬಲ್ ಇರ್ಬೋದು, ಡ್ರಿಪ್ ಮೂಲಕನೇ ಕೊಡ್ತೀವಿ ಟೋಟಲ್ ಆಗಿ. ಈಗ ಮಣ್ಣಿನಲ್ಲಿ ಮತ್ತು ನೀರಿನಲ್ಲಿ ಸರಿಯಾದ ಒಂದು ಗುಣಮಟ್ಟ ಇಲ್ಲ ಅಂದ್ರೆ ನಿಮ್ಮ ರೇಷ್ಮೆ ಕೃಷಿಯಲ್ಲಿ ಇಳುವರಿ ಕಡಿಮೆ ಆಗುತ್ತೆ ಅಂತ ಹೇಳ್ತೀರಾ? 100% ಕಡಿಮೆ ಆಗುತ್ತೆ. ಅದನ್ನ ನಾವೇ ರೈತರು ಏನ್ ಮಾಡ್ತೀವಿ, ಯಾರು ಟೆಸ್ಟ್ ಮಾಡಲ್ಲ. ಏನ್ ಮಾಡ್ತೀವಿ, ಎಲೆ ಬಂದಿದೆ ಉತ್ಕೃಷ್ಟವಾಗಿ ಎಲೆ ಕಾಣುತ್ತಷ್ಟೇ, ಅದರೊಳಗೆ ಪೋಷಕಾಂಶ ಇಲ್ಲ. ಯಾಕಂದ್ರೆ ನಿಮಗೆ ಒಬ್ಬ ಮನುಷ್ಯ ದಪ್ಪನಿರ್ತಾನೆ, ನಾವ್ ಹೇಳ್ತೀವಿ ಭಾರಿ ಆರೋಗ್ಯನು, ಅವನ ಆರೋಗ್ಯನೇ ಇರಲ್ಲ, ಸುಮ್ಮನೆ ದಪ್ಪ ಇರ್ತಾನಷ್ಟೇ. ಅದೇ ತರ ನಮ್ಮ ರೇಷ್ಮೆದೊಳಗೆ ಎಲೆ ಮಾತ್ರ ಚೆನ್ನಾಗಿತ್ತು ಅಂದ್ರೆ, ನಾವು ಒಂದು ಕೊಕ್ಕನ್ ಹೇಳ್ತೀವಿ ಟೋಟಲ್ ಒಂದು ಗೂಡು ತೂಕ ಎಷ್ಟು ಬರಬೇಕು, 1.8 ಇಂದ 2 ಗ್ರಾಮ್ ಬರಬೇಕು. 1.8 ಬಂದ್ರೆ ಸಾಕು ನಮಗೆ, ಅಲ್ಲಿಗೆ 550-600 ಗೂಡೆ ಇರುತ್ತೆ. 2 ಗ್ರಾಮ್ ಬಂದ್ರೆ ಏನಾಗುತ್ತೆ, 500 ಗೂಡೆ ಇರುತ್ತೆ. 1.5 ಇರುತ್ತೆ, ಅಲ್ಲಿ ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನೆಲ್ಲ ನಾವೇ ಮಾಡ್ತೀವಿ, ಪ್ರತಿ ತಿಂಗಳು ತೂಕ ಮಾಡ್ತೀವಿ, ಈ ತಿಂಗಳು ನನಗೆ ಎಷ್ಟು ತೂಕ ಬಂದಿದೆ ಈ ಗೂಡು, ಈ ಯಾಕೆ ಈ ಸಲ ಈ ಕಮ್ಮಿ ಆಯ್ತು ಅಂತ ಕೇಳ್ತೀವಿ. ಅಂದ್ರೆ ನಿಮ್ ಭಾಗದಲ್ಲಿ ಸಾಕಷ್ಟು ರೇಷ್ಮೆಯನ್ನ ಬೆಳೀತಾ ಇದಾರೆ ನಂಗಾಯ್ತು. ಈ ನೋಡ್ರಿ, ಈಗ ನಮ್ಮ ಜಗಳೂರು ತಾಲೂಕಿನಾಗ 420 ಜನ ರೈತ ರೇಷ್ಮೆ ಬೆಳೆಗಾರಿದೀವಿ ಈಗ ಆಲ್ರೆಡಿ. ಫಸ್ಟ್ ಏನಾಗಿತ್ತು ಅಂದ್ರೆ ರೇಟ್ ಇದ್ದಿಲ್ಲ, 350-400 ರೂಪಾಯಿ ಇತ್ತು, ಅದ್ರಗು ನಾವು 35-40 ಸಾವಿರ ರೂಪಾಯಿ ಲಾಭ ಬರ್ತಿತ್ತು. ಈಗ 800 ರೂಪಾಯಿ ಬಂದಿರೋದ್ರಿಂದ ನನಗೆ ತಿಂಗಳ 120,000 130,000 ಲಾಭ ಇದೆ ಆಲ್ರೆಡಿ. ಈಗ ಫಸ್ಟ್ ಎಲ್ಲ 300-400 ರೂಪಾಯಿ ಕೊಡ್ಬೇಕಾದ್ರೆ 40-50 ಸಾವಿರ ಲಾಭ ಇತ್ತು ಒಂದು ತಿಂಗಳಿಗೆ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಏನ್ ಸಂಬಳ ತಗಂತಾನೆ ಅವ್ನು 2.5 ನಾನು ತಗಂತ ಇದ್ದೀನಿ ಆಲ್ರೆಡಿ. ಅಷ್ಟು ಖುಷಿ ಆಗಿದ್ದೀನಿ, ಅಷ್ಟು ಖುಷಿ ಇದೆ. ನನ್ನ ಮಕ್ಕಳು ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್, ಅದ ನಾನು ಅವ್ರನ್ನ ಎಲ್ಲಿ ಕಳಿಸಿಲ್ಲ, ನನ್ನ ಜೊತೆ ರೇಷನ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಕುದಿಸ್ಕೊಂಡಿನಿ ಆಲ್ರೆಡಿ. ಈಗ ಒಳ್ಳೆಯ ಒಂದು ಗುಣಮಟ್ಟದ ಗೂಡು ಕಟ್ಟಬೇಕಂತಂದ್ರೆ ಹುಳುಗಳು ಉತ್ಕೃಷ್ಟವಾಗಿ ಬರಬೇಕಾಗುತ್ತಲ್ವಾ? ಸೊಪ್ಪು ಅಂತಂದ್ರೆ ಪ್ರತಿದಿನ ಯಾವ ಟೈಮಲ್ಲಿ ಎಷ್ಟೆಷ್ಟು ಬಾರಿ ಕೊಡ್ತಾ ಇದ್ರ ಸರ್? ಇದು ನಾವು ಫಸ್ಟ್ ಎಲ್ಲ ನಾವು ಹಿಂದೆಲ್ಲ ಏನ್ ಮಾಡ್ತಿದ್ವಿ, 5 ಮೇವೆ ಕೊಡ್ತಾ ಇದ್ವಿ, 4 ಮೇವೆ ಕೊಡ್ತಿದ್ವಿ, 3 ಮೇವೆ ಕೊಡ್ತಾ ಇದ್ವಿ, ಈಗೆಲ್ಲ 2 ಮೇವೆ ಬಂದ್ಬಿಟ್ಟಿವಿ. ಯಾಕೆ ಕಡಿಮೆ ಮಾಡಿದ್ರ ಸರ್? ಮೊದ್ಲೇನಾಗುತ್ತಂದ್ರೆ ನಾವು ಸೊಪ್ಪು ಬಿಡಿಸಾಕ್ಬೇಕಾರೆ ಅದ್ರ ನೀರಿನಂಶ ಇರಲ್ಲ, ನಾವು ರೇಷ್ಮೆ ಹುಳಕ್ಕೆ ನೀರು ಕುಡಿಸಲ್ಲ. ಎಲ್ಲಿಂದ ಕುಡಿಸ್ಬೇಕು ನಾವು? ಎಲ್ಲಿಂದಾನೆ ಕುಡಿಸ್ಬೇಕು. ಎಲ್ಲಿಂದ ಕುಡಿಸ್ಬೇಕಾದ್ರೆ ಏನಾಗ್ತದೆ, ತಾಜಾ ಸೊಪ್ಪು ಹಾಕಿದ್ರೆ ಏನ್ ಮಾಡುತ್ತೆ, ಅದು ನೀರಿನಂಶ ಜಾಸ್ತಿ ಆಗುತ್ತೆ, ಅದು ಒಳ್ಳೆ ಉತ್ಕೃಷ್ಟವಾಗಿ, ಅದು ನೀರು ಬೇಕು ಅದಕ್ಕೂ, ಅದು ಒಂದು ಜೀವಿ. ಅದು ಎಲ್ಲಿ ನೀರು ಕುಡಿಸಕ್ಕಾಗಲ್ಲ ರೇಷ್ಮೆ ಸೊಪ್ಪಿನಿಂದ ಕುಡಿಸಿದ್ರೆ. ಅದರಿಂದ ಈಗ 2 ಮೇವೆ ಬಂದಿವೆ, 2 ಮೇವೆ ಬಂದು ನಾವು ಶೂಟ್ ಕಟಿಂಗ್ ಮಾಡಿದ್ರಿಂದ ಆ ತಾಜಾತನ ಸೊಪ್ಪು ಆ ಎಲೆಯಲ್ಲಿ ಹಂಗೆ ಇರುತ್ತೆ. ನಾವು ಅದನ್ನ ನಾವು ಶೂಟ್ ರೈಟಿಂಗ್ ಮಾಡೋದ್ರಿಂದ ಕರೆಕ್ಟಾಗಿ ಅದಕ್ಕೆ ಮ್ಯಾಚ್ ಆಗುತ್ತೆ. ಈಗ 2 ಮೇವೆ ಸೊಪ್ಪು ಹಾಕಿದ್ರೆ ಬಾಡಲ್ಲ, ಯಾವುದು ಕಡ್ಡಿ ಇರೋದ್ರಿಂದ ಮದ್ದರ ಸೊಪ್ಪು ಅರದ ಮೇಲೆ ಅದು ಸ್ಟ್ರೆಂತ್ ಕಳ್ಕೊಂಡ್ಬಿಡೋದು. ಆಮೇಲೆ ಸೊಪ್ಪು ಹುಳುಕೇನಾಗುತ್ತಂದ್ರೆ ಆ ಕೊಂಬೆ ಇರುತ್ತಲ್ಲ ಅದು ತಿನ್ನುತ್ತದ್ನ, ಕಾಣಲ್ಲ ಅದು ಯಾರಿಗೂ, ನೋಡಿದ್ರೆ ತಿಂದಿರುತ್ತದ್ದು ಕೊನೆ ಸೊಪ್ಪು ಕೂಡ, ಆ ಕಡ್ಡಿ ಕಾಂಡ ಕೂಡ ತಂತ ಇರುತ್ತೆ. ಅದರಿಂದ ರೇಷ್ಮೆ ಹುಳುಗಳು ಚೆನ್ನಾಗಿ ಬರ್ತಾ ಇದಾವೆ ಆಲ್ರೆಡಿ. ಈಗ ನಮ್ಮ ರೈತರು ತಾಜಾ ಸೊಪ್ಪನ್ನೇ ಕೊಡ್ಬೇಕಂತಂದ್ರೆ ಏನ್ ಮಾಡ್ಬೇಕಾಗುತ್ತೆ? ತಾಜಾ ಸೊಪ್ಪು ಅಂದ್ರೆ ಈಗೇನ್ ರೈತರು ಏನ್ ಮಾಡ್ಬೇಕಂದ್ರೆ ಬೆಳಿಗ್ಗೆ 6-7 ಗಂಟೆ ಒಳಗೆ ಸೊಪ್ಪು ಹೊಯ್ಕೊಂಬರ್ಬೇಕು. ಈಗ ಬೆಳಿಗ್ಗೆ 11 ಗಂಟೆಗೆ ಹೋಗೋದು, 12 ಗಂಟೆಗೆ ಹೋಗೋದು ಅವ್ನು ಮಾಡಬಾರ್ದು. ಫಸ್ಟ್ ಇದೇನು ಕೆಲಸ ನಂದು ರೇಷ್ಮೆದು, ಬೆಳಿಗ್ಗೆ 6-7 ಗಂಟೆ ಒಳಗೆ ಸೊಪ್ಪು ತಂದಿಕೊಂಬಿಟ್ರೆ ಅವನು 1/2 ಗಂಟೆ ಸೊಪ್ಪು ಹಾಕ್ಬಿಟ್ರೆ ಮುಗಿದೋತು. ತಿರು ಸಾಯಂಕಾಲ ಈ ಬೇಸಿಗೆ ಕಾಲಗಳಿಗೆ 5:30 ಗಂಟೆಗೆ ಹೊಲಕ್ಕೆ ಹೋದ್ರೆ ಕತ್ಲಾಗಲ್ಲ, ಸಾಯಂಕಾಲ 6 ಗಂಟೆ ಹೊಯ್ಕೊಂಬಂದು ಸೊಪ್ಪು ಹಾಕ್ಬೋದು. ಈಗ 2-3 ದಿನ ಮುಂದೆ ಕೊಡೋಂಥ ಸೊಪ್ಪನ್ನು ಇವತ್ತಲೇ ನಾವು ಸ್ಟಾಕ್ ಮಾಡ್ಕೋಬಾರ್ದು ಅಂತ ಹೇಳ್ತೀರಾ? ಇವತ್ತು ಸ್ಟಾಕ್ ಮಾಡೋಣ. ನಾವು ಯಾವ ಸ್ಟಾಕ್ ಮಾಡ್ತೀವಿ ಅಂದರೆ ಮಳೆಗಾಲದಲ್ಲಿ ಮಾತ್ರ, ಈ ಮಳೆ ಮುನ್ಸೂಚನೆ ಹೇಳಂದ್ರೆ ನೀರು ಸೊಪ್ಪು ಹಾಕಂಗಿರಲ್ಲ, ನೀರಿನಂಶ ಜಾಸ್ತಿ ಹಾಕಿದ್ರಂತೆ ನಾವು ಬೆಡ್ ಬೂಜು ಬರುತ್ತೆ, ನೀರು ಸೊಪ್ಪು ಹಾಕಿದ್ರೆ ಏನಾಗಲ್ಲ. ಅದರಿಂದ ಹಾಗೆ ಮಾಡ್ತೀವಿ, 1 ಮೇವೆ 2 ಮೇವೆ ಮಾತ್ರ ಸ್ಟಾಕ್ ಮಾಡ್ತೀವಿ ಅಷ್ಟೇ. ಯಾವಾಗ? ಮಳೆಗಾಲದಲ್ಲಿ. ಈ ಕಾಲದಲ್ಲಿ ಯಾವಾಗ ಅನಿವಾರ್ಯ? ಮಳೆಗಾಲದಲ್ಲಿ ಮಳೆಗಾಲ ಅನಿವಾರ್ಯ. ಅಷ್ಟು ಬಿಟ್ಟರೆ ನಾವು ಯಾವಾಗೂ ಸ್ಟಾಕ್ ಮಾಡಲ್ಲ, ಆಗಿಂದಾಗಲೇ ಕೊಡ್ತೀವಿ. ಯಾಕಂದ್ರೆ ನಾವು ಬಿಸಿ ಊಟ ಮಾಡ್ತೀವಿ ಅಂದ್ರೆ ಬಿಸಿ ಊಟ ಇದ್ರೆ ಮಾತ್ರ ಕರೆಕ್ಟ್, ಬೆಳಿಗ್ಗೆ ಊಟ ಸಾಯಂಕಾಲ ಮಾಡ್ಬೇಕು ನಮಗೂ ಆಗಲ್ಲ, ಅದೇ ತರ ರೇಷ್ಮೆ ಹುಳಕ್ಕೂ ಅದಕ್ಕೂ ಆಗಲ್ಲ. ಈಗ ರೇಷ್ಮೆ ಸೊಪ್ಪಿಗೆ ನೀರು ಚಿಮುಕಿಸಿ ಕೊಟ್ರೆ ಅದು ಉತ್ತಮ ಅಲ್ಲ ಅಂತ ಹೇಳ್ತೀರಾ? ಉತ್ತಮ ಅಲ್ಲ. ಅದು ಏನ್ ಸಮಸ್ಯೆ ಬರುತ್ತೆ ಅವಾಗ? ಬೆಡ್ ಏನಾಗುತ್ತಂದ್ರೆ ನಾವು ಬೆಡ್ ತೆಗಿಯಲ್ಲ, ಅದರಿಂದ ಅಲ್ಲಿ ರೋಗ ಉತ್ಪತ್ತಿ ಆಗುತ್ತೆ. ಅದು ನೀರಿನಂಶ ಜಾಸ್ತಿ ಆದ್ರೆ ಬೂಸ್ಟರ್ ಜಾಸ್ತಿ ಬರುತ್ತೆ, ಅಲ್ಲಿ ರೋಗ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಅದು ನಾವೇ ಮಾಡ್ತೀವಿ, ಬೇಸಿಗೆ ಒಳಗೆ ಮಾತ್ರ ನೀರು ಸುಮ್ಸಿ ಕೊಡ್ತೀವಿ ಅಷ್ಟೇ, ಸ್ವಲ್ಪ ಬಾಡದಂಗಿರಲ್ಲ ಅಂತ ಬೇಸಿಗೆ ಟೈಮ್ ಮಾತ್ರ. ಈಗ ಸಾಮಾನ್ಯವಾಗಿ ಈಗ ನೀವು 5-6 ಮೇವು ಕೊಡಂತವ್ರು ದಿಢೀರ್ನ 2 ಮೇವು ಈಗ ಕೊಡ್ತಾ ಇದ್ರಲ್ಲ, ಅಂದ್ರೆ ಇಳುವರಿ ಮೇಲೆ ಏನ್ ಬದಲಾವಣೆ ಕಾಣಲಿಲ್ಲ ನೀವು? ಈಗ ಫಸ್ಟ್ 5 ಮೇವು ಕೊಡ್ಬೇಕಾದ್ರೆ ಇಳುವರಿ ಕಡಿಮೆ ಇತ್ತು ನಮಗೆ, ಈ 2 ಮೇವು ಕೊಡ್ಬೇಕಾದ್ರೆ ನಮ್ಗೆ ಇಳುವರಿ ಜಾಸ್ತಿ ಆಗಿದೆ. ಎಲ್ಲ ಒಂದ್ ಕಡೆ ನಿಮ್ಗೆ ಸೊಪ್ಪು ಉಳಿತಾಯ ಆಯ್ತಲ್ವಾ? ಸೊಪ್ಪು ಉಳಿತಾಯ, ಲೇಬರ್ ಉಳಿತಾಯ. ಆಗ ಸೊಪ್ಪಿಗೆ 10 ಜನ ಲೇಬರ್ ಬೇಕಾಗಿತ್ತು, ಈಗ 200 ಮಟ್ಟೆ ಸಾಕಕ್ಕೆ ನನಗೆ ಕನಿಷ್ಠ ಅಂದ್ರೆ ನಾನು ನಮ್ಮ ತಮ್ಮ ಇಬ್ಬರೇ ಮಾಡ್ತಾ ಇರ್ತೀವಿ. ಏನಂದ್ರೆ ಲಾಸ್ಟಿಗೆ 5-6 ಜನ ಅಣ್ಣಿ ಬಂದ ಮಾತ್ರ ಕರ್ಕಂತೀವಿ ಅಷ್ಟೇ. ನನ್ನ ಕೂಲಿ, ನಮ್ಮ ತಮ್ಮನ ಕೂಲಿ ಎಲ್ಲ ಸೇರಿದ್ರು ಕೂಡ 2-3 ಸಾವಿರ ರೂಪಾಯಿ ಮಾತ್ರ ನಾನು ಕೂಲಿ ಕೊಡ್ತಾ ಇದ್ದೀನಿ. ಅದು ರೇಷ್ಮೆ ಒಂದಿಲ್ಲ, ರೇಷ್ಮೆ 2 ಅವರ್ ಅಷ್ಟೇ, ಬೆಳಗ್ಗೆ 2 ಸಾಯಂಕಾಲ 2 ಅವರ್. ಅದು ಬಿಟ್ಟರೆ 100% ಎಲ್ಲ ಕೆಲಸ ಮಾಡ್ಕೊಳ್ತೀನಿ, 20 ಗಂಟೆ ಕ್ಲಾಸ್ ಇದೆಯಾ, ಎಲ್ಲದೂ ಮಾಡ್ತೀನಿ, ನಾವೇ ಮಾಡ್ತೀವಿ. ಈಗೆಲ್ಲ ರೇಷ್ಮೆ ಹುಳುಗಳಿಗೆ ಅಂದ್ರೆ ರೋಗ ಅಂತಂದ್ರೆ ಯಾವ್ಯಾವ ರೋಗ ಬರುತ್ತೆ? ನಿಮ್ಮ ಒಂದು ಸಾಕಷ್ಟು ವರ್ಷದ ಅನುಭವದಲ್ಲಿ ನೀವು ರೇಷ್ಮೆ ಕೃಷಿ ಮಾಡಿದೀರಾ? ಸರ್, ನಾವು ಈಗ ನೋಡ್ರಿ, ರೇಷ್ಮೆ ಹುಳಕ್ಕೆ ಹಾಲ್ ರೋಗ ಇದೆ, ಸಪ್ಪೆ ರೋಗ ಇದೆ, ಕೆಂಚಿರಿದೆ, ಸುಣ್ಕಟ್ಟಿದೆ, ಸರ್ಪಿಚ್ಚಿಗೆ ಅಂತ ಬರುತ್ತೆ, ಸರಸಾರ ಬಿಡುತ್ತೆ, ಸರ್ಪಿಚ್ಚಿಗೆ ಇದೆ, ಫೈಬ್ರಿನ್ ಇದೆ. ಒಂದು ಕನಿಷ್ಠ ಅಂದ್ರೆ 8 ಇಮಿಡಿಟಿ. ಈಗ ಚಳಿಗಾಲ ಏನಾಗುತ್ತೆ, ನವಂಬರ್ ಡಿಸೆಂಬರ್ ಜನವರಿ ಈ ಕಾಲದಲ್ಲಿ ನಮಗೆ ಸುಣ್ಕಟ್ ಬರುತ್ತೆ. ಸುಣ್ಕಟ್ ಯಾಕೆ ಬಂದ್ರೆ ಇಮಿಡಿಟಿ ಯಾರು ಮೀಟರ್ ಹಾಕಿರಲ್ಲ. ಈ ಎಷ್ಟಿದೆ ಮೀಟರು, ಇಮಿಡಿಟಿ ಎಷ್ಟಿದೆ, ಟೆಂಪರೇಚರ್ ಎಷ್ಟಿದೆ ನೋಡ್ರಿ. ನಮ್ಮ ರೇಷ್ಮೆ ಹುಳಕ್ಕೆ ಚಾಕೆ ಒಳಗೆ 25-24 ಡಿಗ್ರಿ ಸೆಂಟಿಗ್ರೇಡ್ ನೊಳಗೆ ಹುಳ ಇರಬೇಕು. ಎರಡನೇ ಜರ ಎದ್ಮೇಲೆ 24-25, 25-26 ನಾಲ್ಕು ಅಂತ ಪಾಸ್ ಆದ್ಮೇಲೆ 26-29 ಇದ್ರೆ ನಡೀತತೆ. ಅದು ಉಷ್ಣಾಂಶ. ತೇವಾಂಶ ಎಷ್ಟಿರ್ಬೇಕು, 60-70 ಇರಬೇಕು. ಈ ಚಳಿಗಾಲದಾಗ ಏನಾಗುತ್ತಂದ್ರೆ ಮಳೆಗಾಲ ಜಾಸ್ತಿ ಆದಾಗ ವಾತಾವರಣದಲ್ಲಿ ಇಮ್ಯುನಿಟಿ ಜಾಸ್ತಿ ಆಗುತ್ತೆ 90, ಆಗ ರೋಗ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಆಗ ಏನ್ ಮಾಡ್ಬೇಕು, 90 ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕು, ಆ ಹುಳುಗಳಿಗೆ ಶುದ್ಧವಾದ ಸುಣ್ಣನ ಎರಚಬೇಕು. ಅದ್ರ ಮೇಲೆ ಅಂದ್ರೆ ಹುಳದ ಮೇಲೆ ಉಗ್ಗಬೇಕಂತ ಚೆಲ್ಬೇಕಂತ ಚೆಲ್ಲಿ ನಾವು ಬೆಡ್ನ ಕೂಲಿ ಮಾಡ್ಕೊಂಡು ನಾವು ಟೆಂಪರೇಚರ್ ನೋಡ್ಬೇಕು. ರೈತರು ಏನು ನೋಡಲ್ಲ, ನನ್ನ ಬೆಳೆ ಫೆಲ. ಇನ್ನೊಬ್ಬ ರೈತ ಮೊನ್ನೆ ಬಂದಿದ್ದ, ಅವನೇನು ರೈತ ಏನು ಹೇಳಿದ, ಸರ್ ನಂದು ಕಚಡ ಸೊಪ್ಪು ಸಹ ಅಂಥದ್ರೊಳಗೆ 100-90 kg ಬೆಳೆದೆ, ಈಗ ತಾಜಾ ಸೊಪ್ಪು ನನ್ನ ಬೆಳೆನೇ ಫೇಲ್ ಆಯಿತು. ಯಾಕೆ ಫೇಲ್ ಆಯ್ತು, ಇಮಿಡಿಟಿ ಟೆಂಪರೇಚರ್. ನಮ್ಮ ರೇಷ್ಮೆಗೆ ಇಂಪಾರ್ಟೆಂಟು ಇಮಿಡಿಟಿ ಟೆಂಪರೇಚರ್. ಸ್ವಲ್ಪ ಸೊಪ್ಪು ಪೋಷಕಾಂಶ ಕಡಿಮೆ ಇದ್ರೆ ಒಂದು 5 kg ಇಳುವರಿ ಕಡಿಮೆ ಆಗ್ಬೋದು. ಇಮಿಡಿಟಿ ಟೆಂಪರೇಚರ್ ಮಾತ್ರ ರೈತ 100% ಯಾವಾಗ ಮೇಂಟೈನ್ ಮಾಡುತ್ತಾ 100% ರೇಷ್ಮೆ ಬೆಳೆ ಬರುತ್ತೆ. ಈಗ ಸಾಕಷ್ಟು ರೇಷ್ಮೆ ಹುಳದಲ್ಲಿ ಅಲ್ಪ ಸ್ವಲ್ಪ ಹುಳುಗಳಿಗೆ ರೋಗ ಬಂದಾಗ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅದು ನೋಡ್ತಾ ಇದ್ದ ಗೊತ್ತಾಗುತ್ತೆ, ಇದಕ್ಕೆ ಯಾರು ರೋಗ ಬಂದಿದೆ, ಇದೇನ್ ಫಾಲ್ಟ್ ಆಗಿದೆ, ನಾವು ಏನ್ ಔಷಧ ಬಿಟ್ಟಿವ. ಪಕ್ಕದೊಳಗೆ ಯಾರನ್ನ ಔಷಧ ಹೊಡೆದಿರ್ತಾನೆ, ಆ ಗಾಳಿ ಬಂದಿರುತ್ತೆ, ಆ ಗಾಳಿ ಬಂದು ಅದಕ್ಕೆ ಸ್ವಲ್ಪ ಏನೋ ಎಫೆಕ್ಟ್ ಆಗಿರುತ್ತೆ, ಗೊತ್ತಾಗುತ್ತೆ. ಅದಳ ಮೇಯಲ್ಲ, ಕಡಿ ಬರುತ್ತೆ. ಆಳು ರೋಗ ಬಂದ್ರೆ ಕಡಿ ಬರುತ್ತೆ, ಗಂಟು ರೋಗ ಬಂದ್ರೆ ಅದು ಕಡಿ ಬರುತ್ತೆ, ಅವೆಲ್ಲ ಕಡಿ ಬರ್ತವೆ. ಯಾಕೆ ನಾವು ಮುಂಜಾಗ್ರತೆ ಕ್ರಮವಾಗಿ ಫಸ್ಟ್ಗೆ ನಾವು 4 ಜ್ವರದಿಂದ ಜ್ವರಕ್ಕೆ ಈಗೇನು ವಿಜಯತ, ಅಂಕುಶ, ಅಂಕುರ, ಈಗ ನಾನಾ ನಮ್ನಿ ಬಂದ ಸುಣ್ಕೊಟ್ಟು ಅವೆಲ್ಲ, ಅವಕ್ಕೆಲ್ಲ ನಾವು 4 ಜ್ವರ ಎದ್ದಾಗ ನಾವು ಔಷಧ ಸಿಂಪಡಣೆ ಮಾಡ್ಕೊಂಡ್ಬಿಡ್ತೀವಿ. ರೇಷ್ಮೆ ಬೆಳೆ ಹೋದ್ಮೇಲೆ ಸೋಂಕು ನಿವಾರಣೆ ಬಹಳ ಇಂಪಾರ್ಟೆಂಟ್ ರೇಷ್ಮೆ ಹುಳಕ್ಕೆ. ಯಾವ ರೀತಿ ಮಾಡ್ಬೇಕು ಸೋಂಕು ನಿವಾರಣೆ ಅಂತಂದ್ರೆ, ನಾವು ರೇಷ್ಮೆ ಒಳಗೆ ಫಸ್ಟ್ನೇ ಸಲಹೆ ಮಾಡ್ತೀವಿ, ಸುಣ್ಣದ ತಲೆ ನೀರು ಬೀಚಿಂಗು ಮನೆಗೆ ಹೊಡಿತೀವಿ ಫುಲ್. ಎಷ್ಟು 4 kg ಬೀಚಿಂಗು, 1-4 kg ಸುಣ್ಣ, ಅದೊಂದು ತಿಳಿ ನೀರು ತಗೊಂಡು ಫುಲ್ ಮನೆಗೆಲ್ಲ ಹೊಡಿತೀವಿ. ಒಂದು ನಮ್ಮ ಮನೆಗೆ ಎಷ್ಟು ಬೇಕು, 200 liter ನೀರು ಬೇಕು, ಅದನ್ನ ಫುಲ್ ಮಾಡಿ ಆಮೇಲೆ ಸೋಪಿನ ಪುಡಿ ನೀರಿನೊಳಗೆ ಬೀಚಿಂಗ್ನೊಳಗೆ ನೆಲೆಲ್ಲ ತೊಳೆದು ಮನೆ ಇನ್ನೊಂದ್ಸಲ ತೊಳಿತೀವಿ. ತೊಳೆದ ಮೇಲೆ ಅಸ್ತ್ರ ಅಂತ ಬಂದಂತೆ, ಸೆಂಟೆಕ್ಸ್ ಇದೆ, ಸೆನೆಟಿಕ್ ಇದೆ, ಅಸ್ತ್ರ ಒಂದು ಪ್ಯಾಕೆಟು 200 liter ಆಗುತ್ತೆ. ಅದು ಅದನ್ನ ಕನಿಷ್ಠ ಒಂದು 4 ನೆನಿಟ್ಟು ಆ ಮನೆಗೆ ಹೊಡಿತೀವಿ. ಆಮೇಲೆ ಏನ್ ಮಾಡ್ತೀವಿ, ಹುಳ ಬರೋಕ್ಕಿಂತ ಮುಂಚೆ ಒಂದಿನ ಮುಂಚೆ ಡೆಕಾಲ್ ಹೊಡಿತೀವಿ. ಅದು ಒಂದು ಪ್ಯಾಕೆಟು 100 rupees ರೇಟ್ ಇದೆ ಮಾರ್ಕೆಟ್ ಒಳಗೆ. ನಮ್ಮ ಸರ್ಕಾರದಿಂದ ಸಬ್ಸಿಡಿ ಒಳಗೆ ಕೊಡ್ತಾರೆ, ಇಲ್ಲದ್ರೆ ಅವರೇ ಫ್ರೀ ಕೊಡ್ತಾ ಇದಾರೆ ಆಲ್ರೆಡಿ ರೈತರಿಗೆ. ಅದನ್ನು ಒಂದ್ಸಲ ಸಿಂಪಡಣೆ, ಕನಿಷ್ಠ ಅಂದ್ರೆ 3-4 ಸೋಂಕು ನಿವಾರಣೆ ಮಾಡಬೇಕು. ಇಂಪಾರ್ಟೆಂಟ್ ಸೋಂಕು ನಿವಾರಣೆ ಒಳಗೆ ಏನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ರೇಷ್ಮೆಗೆ ಆರಾಮಾಗಿ ರೋಗ ತುತ್ತಾಗಿ ಆಗುತ್ತೆ. ಈಗ ಒಂದು ಬೆಳೆ ನೀವು ತಗೊಂಡಾಗ ಎಷ್ಟು ದಿನ ಅಂತರ ಮಾಡಿದ್ರಿ ಅಲ್ಲಿ, ಮತ್ತೆ ಮುಂದಿನ ಬೆಳೆ ನೀವು ಸ್ಟಾರ್ಟ್ ಮಾಡ್ಬೇಕನ್ನೋದು ನಮ್ಗೆ ಕನಿಷ್ಠ ಅಂದ್ರೆ ಒಂದು 10-12 ಟೈಮ್ ಸಿಗುತ್ತೆ ಅಷ್ಟೇ. ಈಗ ಸುಮಾರು ಅಂತಂದ್ರೆ 1 ಎಷ್ಟು ಬೆಳೆ ತಗಂತೀರಾ ಈ ರೀತಿ? ಸರ್ ನಂದು 2 10 ಬೆಳೆ ಬರ್ತಾ ಇದೆ ಆಲ್ರೆಡಿ. 2 ಒಂದೊಂದು ಪ್ಲಾಟ್ ಮಾಡ್ಕೊಂಡಿನಿ, ಒಂದೊಂದು ಪ್ಲಾಟ್ ಒಂದೊಂದು ಎಕರೆ ಒಂದೊಂದು ಸಲ 10 ಬೆಳೆ ಬರ್ತಾ ಇದೆ ಆಲ್ರೆಡಿ. ಒಂದಂತ ಒಂದ್ ಕಡೆ, ಇನ್ನೊಂದಂತ ಒಂದ್ ಕಡೆ. ಅಂದ್ರೆ 2 ಸಾಕಾಣಿಕೆ ಮಾಡೋದು ಒಂದೇ ಮನೆಯಲ್ಲಿ? ಒಂದೇ ಮನೆಯಲ್ಲಿ 10 ಬೆಳೆ. ಈಗ ಸಾಮಾನ್ಯವಾಗಿ ಒಂದು ಸಲ ನೀವು ಎಷ್ಟು ಇಳುವರಿ ತಗೊಳ್ತೀರಾ? ಸರ್ ನಾನು 200 ಇಡ್ತೀನಿ, ಕನಿಷ್ಠ 210 kg ಆಗಿದೆ, 220 kg ಆಗಿದೆ. ಟೋಟಲ್ ಸರಾಸರಿ ಇಳುವರಿ 90 kg. ಈ ಆವರೇಜ್ ಸರಾಸರಿ ಇಳುವರಿ ಈ ಕಾಲದಲ್ಲಿ 100-110 kg ಬರ್ತಾ ಇದೆ. ಸ್ವಲ್ಪ ಮುಂದೆ ಮಾರ್ಚ್ ಏಪ್ರಿಲ್ ಬಂದಾಗ ಒಂದು 70-90 kg ಇಳುವರಿ ಬರುತ್ತೆ. ಯಾಕಂದ್ರೆ ನೀರಿನಂಶ ಕಡಿಮೆ ಇರುತ್ತೆ, ಟೆಂಪರೇಚರ್ ಜಾಸ್ತಿ ಇರುತ್ತೆ, ಸ್ವಲ್ಪ ರೋಗಕ್ಕೆ ಸುತ್ತಾಗ್ತದೆ ಮರಿ. ಅದರಿಂದ ಸ್ವಲ್ಪ ಕಡಿಮೆ ಆಗೋದಾಗ ಅದನ್ನು ಮೇಂಟೈನ್ ಮಾಡ್ತಾ ಇರ್ತೀವಿ. ಒಟ್ಟಿನ ಸರಾಸರಿ ಇಳುವರಿ 90 kg. ಅಂದ್ರೆ ವರ್ಷದ ಎಲ್ಲಾ ಕಾಲದಲ್ಲೂ ಒಂದೇ ರೀತಿಯಾದಂತ ಇಳುವರಿಯನ್ನ ಈ ರೇಷ್ಮೆಯಲ್ಲಿ ತಗೊಳಕ್ ಆಗಲ್ಲ ಅಂತ? 100% ಆಗಲ್ಲ. ಕಾರಣ? ಕಾರಣ ಅಂದ್ರೆ ಇಮಿಡಿಟಿ ಟೆಂಪರೇಚರ್, ವಾತಾವರಣ ನೋಡ್ರಿ. ಮೊನ್ನೆ 3 ಮಳೆ ಹಿಡ್ಕಂತಂದ್ರೆ ಆಗಲ್ಲ, 3 ಸೊಪ್ಪು ಹಾಕಕ್ಕಾಗಲ್ಲ. ವಾತಾವರಣ ಹೆಚ್ಚು ಕಮ್ಮಿ ಆದ್ರೆ ಈ ರೇಷ್ಮೆ ಹುಳಕ್ಕೆ ತುತ್ತಾಗೋ ಜಾಸ್ತಿ. ಈಗ ಸಾಕಷ್ಟು ವರ್ಷದಿಂದ ಬೆಳೀತಾ ಇದ್ರಪ್ಪ ನೀವು ರೇಷ್ಮೆಯನ್ನ, ಈಗ ಯಾವತ್ತಾದ್ರೂ ನಿಮಗೆ ಏನಾದ್ರೂ ರೋಗ ರುಜಿನೆ ಬಂದು ಅಥವಾ ಇನ್ನೂ ಯಾವುದೇ ಕಾರಣದಿಂದ ರೇಷ್ಮೆಯಲ್ಲಿ ಏನಾದ್ರೂ ಲಾಸ್ ಕಂಡ್ರೆ? 100% ನಾವು ಎಂದೂ ರೇಷ್ಮೆ ಲಾಸ್ ಆಗಿಲ್ಲ. ಯಾಕಂದ್ರೆ ಹೆಂಗ್ ರೇಷ್ಮೆ ನಂದು ಫೇಲ್ ಆಗೈತಂದ್ರು 30-40 kg ಇಳುವರಿ ಬಂದಿದೆ. ಏನಪ್ಪ ಇದು ತೆಗೆದು ಹಾಕ್ಬಿಡ್ಬೇಕಂತ ಎಲ್ಲರೂ ತೆಗೆದು ಹಾಕಿರ ಸುತ್ತಮುತ್ತ. ನಾವು ಯಾಕೆ ತೆಗೆದು ಹಾಕೋನು, ಅದರಲ್ಲೇ ಬೆಳೆಸ್ಕೊಂಡು ಅದು ಎಷ್ಟೇ ಆಗಲಿ ಗೂಡು ಗೂಡ್ ಮಾಡಿನಿ ಎಂದ 100% ನಂದು ಎಲ್ಲ ಬೆಳೆಗಳು ಲಾಸ್ ಆಗೈತೆ. ನಂದು ಈರುಳ್ಳಿ ಕೂಡ 5-6 ಎಕರೆ 3 ಲಾಸ್ ಆಗ್ತೈತೆ. ನನ್ನ ರೇಷ್ಮೆ ಬೆಳೆ ಎಂದು ಲಾಸ್ ಆಗಿಲ್ಲ. ನಮ್ಮ ರೇಷ್ಮೆ ಸಿರಿ ಸಂಪತ್ತು. ಯಾಕಂದ್ರೆ ಈ ಸಂಪತ್ತು ಬಂದ್ಬಿಡತ್ತೆ ನಮಗೀಗ, ಈಗ 2 ಸಿರಿ. ಕೋವಿಡ್ ಬಂದಾಗಿಂದ ನಮ್ಮ ರೇಷ್ಮೆ ಸಿರಿ. ನಮಗೆ ರೇಷ್ಮೆ ಬೆಳೆಗಾರರು 1 ಒಳಗೆ ಅಡಿಕೆ ತೋಟಕ್ಕೆ ನೀವು 3-4 ತಗೊಂಡ್ರು, ನಾನು 1 6-7 ರೂಪಾಯಿ ಲಾಭ ಬರ್ತಾ ಇದೆ. ಈಗ ಇಷ್ಟೊಂದು ರೇಷ್ಮೆಯಲ್ಲಿ ಲಾಭ ಇದ್ರೂ ಹೆಚ್ಚು ಹೆಚ್ಚು ನಮ್ಮ ಕೃಷಿಕರು ಅಡಿಕೆ ಕಡೆಗೆ ಗಮನ ಕೊಡ್ತಾ ಇದಾರಲ್ಲ, ಇದಕ್ಕೆಲ್ಲ ಏನ್ ಕಾರಣ ಅಂತ ಹೇಳ್ಬೋದು ನಾಗರಾಜ್ ಅವರೇ? ಸರ್ ಅಡಿಕೆ ಏನಂತಂದ್ರೆ ಈಗ ಅಡಿಕೆ ರೇಟ್ ಇದೆ. ಯಾಕಂದ್ರೆ ಅಡಿಕೆ ಕೆಲಸ ಇಲ್ಲ, ಅದಕ್ಕೆ ಗೊತ್ತಿಲ್ಲ ಜನಕ್ಕೇನು ರೋಗ ಇದೆ ಇದು ಏನಿದೆ. ನೀರು ನೋಡ್ರಿ, ಒಂದ್ಸಲ ನೀರು ಹೋಯ್ತಂದ್ರೆ ನಂದು ಅಡಿಕೆ ಪೂರ್ತಿ ಹೋಯ್ತು, ನಮ್ಮ ರೇಷ್ಮೆ ಲಾಸ್ ಆಗಲ್ಲ. ಏನು ಲಾಸ್ ಆದ್ರೂ ಒಂದು 10-15 ಸಾವಿರ ರೂಪಾಯಿ ಕಡ್ಡಿ ಹಾಕಕ್ಕೆ ಲಾಸ್ ಆಗ್ಬೋದು ಅಷ್ಟೇ. ನೀರು ಬಂದಿಟ್ಟು ನಾವು ಸ್ಟಾರ್ಟ್ ಮಾಡ್ಕೊಬೋದು, ಅಕಸ್ಮಾತ್ ನೀರು ಇಲ್ಲಂದ್ರೆ ಹಂಗೆ ಬಿಟ್ರೆ ತಿರುಗಿ ಮಳೆ ಬಂದಾಗ ಅದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಒಟ್ಟಾರೆ ನೀವು ರೇಷ್ಮೆ ಗೂಡನ್ನ ಮಾರಾಟ ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಿ? ಸರ್, ನಾವು ರಾಮನಗರ ಹೋಗ್ತಾ ಇದೀವಿ ಆಲ್ರೆಡಿ. ಅಲ್ಲಿ ಒಳ್ಳೆ ಮಾರ್ಕೆಟ್ ಇದೆಯಾ? ಒಳ್ಳೆ ಇಡೀ ಏಷ್ಯಾ ಖಂಡದಲ್ಲಿ ಫಸ್ಟ್ನೇ ಮಾರ್ಕೆಟ್ ರಾಮನಗರ. ಒಳ್ಳೆ ರೇಟನ್ನು ಸಿಗುತ್ತೆ ನಿಮಗೆ? ಒಳ್ಳೆ ರೇಟ್ ಸಿಗುತ್ತೆ. ರೇಟ್ ಅಂತಂದ್ರೆ ಏನು, ಗುಣಮಟ್ಟದ ಗೂಡಿ ಮೇಲೆ ಏನಾದ್ರು ರೇಟ್ ನಿಗದಿ ಆಗುತ್ತೆ? ನಿಗದಿ ಆಗುತ್ತೆ. ಈಗ ಮೊದಲೆಲ್ಲ ನಾವು ಕೂಗ್ತಾ ಇದ್ರು ಬಂದು ಇಷ್ಟಿಷ್ಟ ರೇಟ್ ಅಂತಂದು. ಈಗೆಲ್ಲ ಆನ್ಲೈನ್ ಸಿಸ್ಟಮ್. ಈಗ ಗುಣಮಟ್ಟದ ಗೂಡು ಅಂತಂದ್ರೆ ಯಾವ ರೀತಿ ಇರಬೇಕು ಅಂತ ಹೇಳ್ತೀರಾ? ಸರ್, ಅವರು ಬಂದು ಚೆಕ್ ಮಾಡ್ತಾರೆ, ಅವರು ಇಟ್ಕೊಂತಾರೆ, ಕೈ ಇಟ್ಕೊಂಡು ಗೊತ್ತಾಗುತ್ತೆ ಇದು 1 ಕೆಜಿ ನೂಲಿಗೆ ಎಷ್ಟು ಕೆಜಿ ಗೂಡೋಗುತ್ತೆ. ಅದ್ರ ಮೇಲೆ ಡಿಪೆಂಡ್ ಮಾಡುತ್ತೆ. ನಾವೆಲ್ಲ ಹೊಸ ಮಾದರಿ ಜಪಾನ್ ಚಂದ್ರಿಕೆ ಬೆಳೀತಿರೋದ್ರಿಂದ ಮಾರ್ಕೆಟ್ ಒಳಗೆ ನಮ್ಮ ಜಗಳೂರು ತಾಲೂಕಿನೊಳಗೆ ದೊಣ್ಣಹಳ್ಳಿ ಫಸ್ಟ್. ನಾವು ಹೆಸರು ಹೇಳ್ತದಂಗೆ ಬಂದು ಅವರೇ ಫಸ್ಟ್ ಬರ್ಕೊಂಡು ಹೋಗ್ತಾರೆ ಹೆಸರನ್ನ. ಫಸ್ಟ್ಗೆ ಫೋನ್ ಮಾಡ್ತಾರೆ, ನಿಮ್ದು ಗೂಡು ಬಂದಿದೆ ಮಾರ್ಕೆಟ್ಗೆ, ಏ ಮನೆಗೆ ಕೊಟ್ಬಿಟ್ರಪ್ಪ ಅಂತಾರೆ ಅವರು. ನಾವು ಮನೆಗೆ ಕೊಡಬಾರ್ದು, ಸರ್ಕಾರಿ ಮಾರ್ಕೆಟ್ ಒಳಗೆ ಮಾಡ್ಬೇಕಂತ ನಾವು ಒಂದು ಡಿಸೈಡ್ ಮಾಡ್ಕೊಂಡು ಸರ್ಕಾರಿ ಮಾರ್ಕೆಟ್ ಒಳಗೆ ಮಾಡ್ತಾರೆ. ಈಗ ಇಷ್ಟೆಲ್ಲ ನಿಮ್ಮ ಒಂದು ರೇಷ್ಮೆ ಕೃಷಿಯ ಸಾಧನೆಯನ್ನು ಗುರುತಿಸಿ ಇವತ್ತು ಜಿಲ್ಲಾ ಒಂದು ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನ ನಿಮಗೆ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಫಸ್ಟ್ ನನಗೆ ತಾಲೂಕು ಮಟ್ಟ ಕೊಟ್ರು, ತಲಾ ಕೊಟ್ಟಕ್ಕೆ ಕೊಟ್ಟಮೇಲೆ ಈಗ ರೀಸೆಂಟ್ ಆಗಿ ನನಗೆ ಜಿಲ್ಲಾ ಮಟ್ಟ ಕೊಟ್ಟಾರೆ. ಇವೆಲ್ಲ ಕೊಟ್ಟಮೇಲೆ ನನಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಅನ್ಸತ್ತೆ. ಇನ್ನು ಹೆಚ್ಚು ಹೆಚ್ಚಾಗಿ ಬೆಳಿಬೇಕು, ಒಳ್ಳೆಯ ಒಂದು ಇಳುವರಿ ತಗೊಳ್ಬೇಕು ಅಂತ. ಇದೇ ಒಂದು ಕಡೆ ನನಗೆ ರೈತರ ಸಂಪರ್ಕ ಜಾಸ್ತಿ ಆಗಿದೆ. ಇಲ್ಲಿಂದ ಹಿಡಿದು ಬೀದರ್ ತನಕ ಕೂಡ ರೈತರ ಸಂಪರ್ಕ ಜಾಸ್ತಿ ಆಗಿದೆ. ಅಲ್ಲಿ ನಾವು ಅಲ್ಲಿಗೆ ಹೋದ್ಮೇಲೆ ಅವ್ರು ಏನು ಬೆಳಿತಾರೆ ಅಂತ ನಾವು ನೋಡಬೇಕಿರುತ್ತೆ. ನನಗೆ ಕನಿಷ್ಠ ದಿನಾಂದ 15-20 ಕಾಲು ಬರ್ತವೆ. ರೈತರಿಗೆ ಯಾವುದೇ ಬೇಜಾರದಲ್ಲೇ ನಾನು ಅವರಿಗೆ ಮಾಹಿತಿ ಕೊಡ್ತೀನಿ. ಒಳ್ಳೇದು ನಾಗರಾಜ್ ಅವರ, ಇಲ್ಲೇ ತನಕ ಸಾಕಷ್ಟು ತಮ್ಮ ಒಂದು ರೇಷ್ಮೆ ಕೃಷಿಯ ಅನುಭವಗಳನ್ನ ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಿಮಗೆ ಆಕಾಶವಾಣಿ ಕೇಂದ್ರಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಜಗಳೂರು ತಾಲೂಕು ದೊಣೆಹಳ್ಳಿಯ ಕೃಷಿಕ ಎನ್ಬಿ ನಾಗರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವು ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಭರವಸೆಯ ಬೆಳಕೊಂದು ತಂದಿದೆ ಹುರುಪು ಹೊಸತೊಂದು. ಎಲ್ಐಸಿ ನಿವೇಶ್ ಪ್ಲಸ್ನಿಂದ ಮೂಡಲಿದೆ ಹೊಸ ನಗುವೆಂದು. ಇದು ಆರಿಸಿ ಎಂದೇ ನೀವು ನಿಮ್ಮ ಖುಷಿಗೆ ನೀಡಿ ಹೊಸ ರಾಗ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆಯ ಧಾರಣೆಗಳು. ಮೊದಲಿಗೆ ಕಡಲೆಕಾಳು ಆವರೇಜ್ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 4,578 ಗರಿಷ್ಠ 4,657 ರೂಪಾಯಿಗಳು. ಹರಳು ಬೀಜ ಪ್ರತಿ ಕ್ವಿಂಟಾಲ್ಗೆ 6,689 6,719 ರೂಪಾಯಿಗಳು. ಅಲಸಂದೆ ಕನಿಷ್ಠ ಮತ್ತು ಗರಿಷ್ಠ 6,852. ನೆಲಗಡಲೆ 4,711 ಅಲ್ಲಿಂದ 8,169 ರೂಪಾಯಿಗಳು. ಹುರುಳಿಕಾಳು ಕನಿಷ್ಠ ಮತ್ತು ಗರಿಷ್ಠ 5,583 ರೂಪಾಯಿಗಳು. ಹೈಬ್ರಿಡ್ ಜೋಳ ಕನಿಷ್ಠ ಮತ್ತು ಗರಿಷ್ಠ 1,919 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 1,859 ರೂಪಾಯಿಗಳು. ರಾಗಿ ಹೈಬ್ರಿಡ್ ಕನಿಷ್ಠ ಮತ್ತು ಗರಿಷ್ಠ 2,525. ಸೂರ್ಯಕಾಂತಿ ಹೈಬ್ರಿಡ್ 5,014 ರಿಂದ 7,180 ರೂಪಾಯಿಗಳು. ಇನ್ನು ಚಿತ್ರದುರ್ಗ ಮಾರುಕಟ್ಟೆ ಧಾರಣೆಗಳು ಈ ರೀತಿ ಇವೆ. ಅಡಿಕೆ ಆಪಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 44,629 ಗರಿಷ್ಠ 45,079 ರೂಪಾಯಿಗಳು. ಅಡಿಕೆ ಬೆಟ್ಟೆ 35,019 ರಿಂದ 35,449 ರೂಪಾಯಿಗಳು. ಅಡಿಕೆ ಕೆಂಪುಗೋಟು 29,909 ರಿಂದ 30,030 ರೂಪಾಯಿಗಳು. ಅಡಿಕೆ ರಾಶಿ 44,139 ರಿಂದ 44,569 ರೂಪಾಯಿಗಳು. ಹತ್ತಿ DCH 1,500 ರಿಂದ 8,685 ರೂಪಾಯಿಗಳು. ಇನ್ನು ಚನ್ನಗಿರಿ ಮಾರುಕಟ್ಟೆ ಧಾರಣೆಗಳು. ಅಡಿಕೆ ರಾಶಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 249 ರಿಂದ ಗರಿಷ್ಠ 46,379 ರೂಪಾಯಿಗಳು. ಕರಿಮೆಣಸು ಕನಿಷ್ಠ ಮತ್ತು ಗರಿಷ್ಠ 46,254 ರೂಪಾಯಿಗಳು. ಇನ್ನು ಚಳ್ಳಕೆರೆ ಮಾರುಕಟ್ಟೆ ಧಾರಣೆಗಳು. ಕಡಲೆಕಾಳು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 4,461 ರಿಂದ ಗರಿಷ್ಠ 4,551 ರೂಪಾಯಿಗಳು. ಹರಳು ಬೀಜ 5,979 ರಿಂದ 6,010 ರೂಪಾಯಿಗಳು. ಹುರುಳಿಕಾಳು 5,250 ರಿಂದ 5,501 ರೂಪಾಯಿ. ಮೆಕ್ಕೆಜೋಳ ಹಳದಿ 1,952 ರಿಂದ 2,181 ರೂಪಾಯಿಗಳು. ರಾಗಿ ಉತ್ತಮ 2,001 ರಿಂದ 2,025 ರೂಪಾಯಿಗಳು. ತೊಗರಿ 4,050 ರಿಂದ 5,600 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆ ಧಾರಣೆಗಳು ಈ ರೀತಿವೆ. ಸೇಬು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 5,000 ರಿಂದ ಗರಿಷ್ಠ 7,000 ರೂಪಾಯಿಗಳು. ಬೂದುಗುಂಬಳಕಾಯಿ 1,000 ರಿಂದ 1,500. ಬಾಳೆಹಣ್ಣು ಏಲಕ್ಕಿ ಬಾಳೆ 4,000 ರಿಂದ 5,000 ರೂಪಾಯಿಗಳು. ಪಚ್ಚಬಾಳೆ 2,000 ರಿಂದ 2,500. ಹುರುಳಿಕಾಯಿ 3,500 ರಿಂದ 4,000 ರೂಪಾಯಿಗಳು. ಬೀಟ್ರೂಟ್